ಹೌದು ಹೌದು, ಚಿಕ್ಕನ್ ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕನ್ ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿಯಲ್ಲಿ ಕಬ್ಬು ಬೇಸಾಯ, ಕುರಿ ಹಾಗೂ ನಾಟಿ ಕೋಳಿ ಸಾಕಾಣಿಕೆ, ಈ ವಿಷಯವಾಗಿ ದಾಂಡೇಲಿ ಆಲೂರು ತಾಟಗೇರ ಗ್ರಾಮದ ಪ್ರಕಾಶ್ ಎನ್ ಪಿಸಾಳೆ ಅವರೊಡನೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಪ್ರಕಾಶ್ ಎನ್ ಪಿಸಾಳೆ ಅವರಿದ್ದಾರೆ. ಇವರು ದಾಂಡೇಲಿ ತಾಲೂಕಿನ ಆಲೂರು ಹತ್ರ ತಾಟಗೇರ ಅನ್ನುವಂತ ಗ್ರಾಮದವರು. 4.5 ಎಕರೆ ಕಬ್ಬನ್ನು ಬೆಳೀತಾರೆ. ಈಗ ಅವರು ಕುರಿ ಸಾಕಾಣಿಕೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕೋಳಿ ಸಾಕಾಣಿಕೆ, ಅಂದರೆ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾರೆ. ತೋಟದಲ್ಲೇ ಮನೆ ಮಾಡಿರೋದ್ರಿಂದ ಅವರಿಗೆ ಬಹಳ ಅನುಕೂಲ ಆಗ್ತಾ ಇದೆ. ಇದು ಕೂಡ ಇಡೀ ಈ ಪ್ರದೇಶದೊಳಗೆ ಅನೇಕರು ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ. ಇದು ಹೇಗೆ ಅವರಿಗೆ ಅನುಕೂಲ ಆಗಿದೆ, ಲಾಭದಾಯಕ ಆಗಿದೆ ಅನ್ನೋದನ್ನು ತಿಳಿಸ್ತಾರೆ. ನಮಸ್ಕಾರ ಪ್ರಕಾಶ್. 4 ಎಕರೆ ನೀವು ಕಬ್ಬನ್ನು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ? ನಾವೀಗ ಹೊಲ ತಗೊಂಡು 5 ವರ್ಷ ಆಯ್ತು ಸರ್. ಅವಾಗಿಂದನೇ ಕಬ್ಬು ಬೆಳೆಸ್ತಾ ಇದ್ದೇವೆ ಸರ್. ಈಗ ಕುರಿ ಎಲ್ಲ ಇದೆ, ಮಾಡ್ತಾ ಇದ್ದೇವೆ ಸರ್. ಈಗ 2 ವರ್ಷ ಆಯ್ತು. ಕಬ್ಬು 4 ವರ್ಷದಿಂದ ಮಾಡ್ತಾ ಇದ್ದಾರೆ, ಲಾಭದಾಯಕ ಅನ್ಸುತ್ತ? ಅಷ್ಟರ ಮಟ್ಟಿಗೆ ಸರ್, ಅದರಲ್ಲಿ ಅರ್ಧ ಖರ್ಚುನೂ ಇರ್ತದೆ. ಅಂದರೆ ಅದರಲ್ಲಿ ಕೆಲಸನೂ ಕಡಿಮೆ? ಹಾಂ, ಕೆಲಸ ಕಡಿಮೆ ಸರ್. ನೀರು ಗೀರು ಸರಿಯಾಗಿ ಸಿಗುತ್ತೆ ಅಂತೇಳಿದ್ರೆ ನಿಮ್ಗೇನು ತೊಂದರೆ ಇಲ್ಲ? ಹಾಂ, ನೀರೆಲ್ಲ ಸಿಗ್ತದೆ ಸರ್, ಸಮಸ್ಯೆ ಇಲ್ಲ. ಬೋರ್ ಇದೆ ಸರ್ ಒಂದು, 5-4 ದಿನ ಕರ್ಕದಿಂದ ಒಂದು ಪಂಪ್ ಸೆಟ್ ಹಚ್ಚಿದ್ದೀವಿ ಸರ್. ಇದ್ದಂಥ ಎಲ್ಲ ಭೂಮಿನೂ ಬರೀ ಕಬ್ಬು ಬೆಳೀತಾ ಇದ್ದೀರಿ. ಇಲ್ಲಿ ಅನೇಕ ರೈತರು ತರಕಾರಿ ಅಂತಿಂತ ಹಾಕ್ತಾರೆ, ರೇಷ್ಮೆ ಮಾಡ್ತಾ ಇದ್ದಾರೆ. ಇವು ನೀವು ಅವನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ? ಇಲ್ಲ ಸರ್, ಇನ್ನು ಮಾಡಲಿಲ್ಲ. ನೋಡ್ಬೇಕು ಸರ್, ಈಗ ಇನ್ನು ಮುಂದೆ ಮಾಡ್ಬೇಕು ಸರ್. ಏನಾದರೂ ಈ ಭೂಮಿ ಖರೀದಿ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ ಪ್ರಕಾಶ್? ನೀವು ನಮ್ಮ ಆಲೂರದಲ್ಲಿ ಒಂದು 4-5 ಎಕರೆ ಹೊಲ ಇದೆ ಸರ್. ಅಲ್ಲಿ ಎಲ್ಲ ಕಬ್ಬು ಸ್ವಲ್ಪ ಮಾವು ಎಲ್ಲ ಇದೆ. ಅಲ್ಲಿ ಮಾಡ್ತಾ ಇದ್ರೆ ಇಲ್ಲಿ ಖರೀದಿ ಮಾಡಿ ಇಲ್ಲಿನೂ ಮಾಡ್ತಾ ಇದ್ದಾರೆ? ಇಲ್ಲಿ ಮಾಡ್ತಾ ಇದೆ ಸರ್. ಎರಡು ಅಲ್ಲಿ 5 ಎಕರೆ ಕಬ್ಬು, ಇಲ್ಲಿ 4 ಎಕರೆ ಕಬ್ಬು ಅಂದ್ರೆ ಬಹಳ ಆಯ್ತು ನಿಮ್ದು. ಅಲ್ಲ, ಹಾಂ, ಇದೆ ಸರ್. ಕಬ್ಬಿನಿಗಳಿಗೆ ಏನು ರಾಸಾಯನಿಕ ಗೊಬ್ಬರ ಹಾಕ್ತಿರೋ ಅಥವಾ ಸಾವಯವ ಗೊಬ್ಬರದಿಂದ? ರಾಸಾಯನಿಕನು ಮಾಡ್ತೇವೆ, ಸಗಣಿ ಗೊಬ್ಬರನು ಸ್ವಲ್ಪ ಹಾಕ್ತೇವೆ ಸರ್. ಎರಡು ಮಾಡಿದ್ ಹಾಕ್ತೇವೆ ಸರ್. ಕಟಾವು ಮಾಡ್ಬೇಕಾದ್ರೆ ತೊಂದರೆ ಆಗುತ್ತಾ? ಕಟಾವು ಇಲ್ಲ ಸರ್, ಗ್ಯಾಂಗ್ನವ್ರು ಬರ್ತಾರೆ ಸರ್. ಇದೆ ಸರ್, ಶುಗರ್ ಫ್ಯಾಕ್ಟ್ರಿನವ್ರು ಬರ್ತಾರೆ ಸರ್. ಅವರೇ ಕಳಿಸ್ತಾರೆ, ಕಟ್ ಮಾಡಿ ಅವರೇ ತೊಗೊಂಡು ಸರ್. ಕಟ್ ಮಾಡೋಕೆ ದುಡ್ಡು ತೊಗೊಳ್ತಾರೆ ಅವರು? ಅದೇ ಮಾಮೂಲಿ ಸ್ವಲ್ಪ ಏನಾದರೂ ಕೊಡಬೇಕಾಗ್ತದೆ ಸರ್. ಇಲ್ಲ, ಅವ್ರದೇ ಚಾರ್ಜ್ ಇರ್ತದೆ ಸರ್, ಕಟಿಂಗ್ ಮಾಡೋದೆಲ್ಲ ಅವ್ರದೇ ಇರ್ತದೆ, ಕಂಪ್ನಿಯವ್ರದೇ. ನಾವೇನಾದರೂ ಖುಷಿಯಿಂದ ಕೊಡ್ಬೇಕು ಸರ್ ಅಷ್ಟೇ. ಅಷ್ಟೇ? ಹಾಂ. ಅಂದರೆ ಆ ರೀತಿ ಮಾತುಕತೆ ಆಗಿರುತ್ತೆ ನಿಮಗೆ ಅವರಿಗೆ? ಹಾಂ, ಮಾತುಕತೆ ಆಗಿರ್ತದೆ ಸರ್. ಏನು ಮಾತುಕತೆ? ಅಂದರೆ ಟನ್ನಿಗಿಂತ ಎಷ್ಟು ಅಂತೇಳಿ ಕೊಡ್ಬೇಕಂತೇಳಿ ಇದೆ ಸರ್. 100 ರೂಪಾಯಿ ಟನ್ನಿಗೆ, ಇಲ್ಲ 200 ರೂಪಾಯಿ, ಈ ಥರ ಒಂದು ಮಾತಾಡಿದ್ದಿರ್ತದೆ. ಒಂದು ಟನ್ನಿಗೆ ಅಷ್ಟು ದುಡ್ಡು ನೀವು ಕೊಡಬೇಕು? ಕೊಡ್ಬೇಕು ಸರ್. ಎಷ್ಟು ಟನ್ ಆಗುತ್ತೆ ಒಟ್ಟು ನಿಮ್ದು? ಇಲ್ಲ, 300-350 ಟನ್ ಆಗ್ತದೆ ಎಲ್ಲ ಸೇರಿ. ಹಾಗಾಗಿ ಅದು ಖರ್ಚು ಸ್ವಲ್ಪ ಇರುತ್ತೆ, ಅದನ್ನು ನೀವು ಮಾಡ್ತೀರಿ. ಇನ್ನು ಏನಾದರೂ ತೊಂದರೆ ಇದೆಯಾ ಕಬ್ಬು ಬೆಳೆಯೋದ್ರಲ್ಲಿ? ಕಬ್ಬಿನಲ್ಲಿ ಇದೆ ಸರ್, ನೀರಿಂದೆಲ್ಲ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋದ್ರೆ ಕರೆಕ್ಟ್ ಸರಿ ಇದೆ. ಇಲ್ಲ, ನೀರಿಗೆ ಸರಿ ಇಲ್ಲಾದ್ರೆ ಸರಿ ಇದಾಗುದಿಲ್ಲ ಸರ್. ನೀವು ಮಾಡ್ಕೊಂಡಿರಿ ವ್ಯವಸ್ಥೆ? ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದೆ ಸರ್. ಹೆಂಗೆ ಮಾಡ್ಕೊಂಡಿದ್ದು, ಯಾವ ವ್ಯವಸ್ಥೆ? ಒಂದು ಹೊಲದಲ್ಲಿ ಒಂದು ಬೋರ್ ಕೊರೆದಿದೆ ಸರ್, ಹೊಡೆದಿದೆ. ಆಮೇಲೆ ನಾಲ ಒಂದು ಕರ್ಕ ನಾಲ ಅಂತೇಳಿ ಹೋಗಿದೆ ಸರ್. ಅಲ್ಲಿಂದ ನೀರು ಪಂಪ್ ಸೆಟ್ ಇಂದ ಅಲ್ಲಿಂದ ಬರ್ತದೆ ಸರ್ ನೀರು, ನಮಗೆ ಎರಡು ಕಡೆಯಿಂದ ಬರ್ತದೆ. ಹೆಂಗೆ ಹನಿ ನೀರಾವರಿ ಮಾಡಿದ್ದು ಅಥವಾ ಹಾಯಿ ನೀರಾವರಿ? ಇಲ್ಲ, ಹಾಯು ನೀರಾವರಿ ಸರ್. ಹನಿ ನೀರಾವರಿ ಮಾಡಿದ್ರೆ ಅನುಕೂಲನಾ? ಅದೇ ಮಾಡಿದ್ರೆ ಒಳ್ಳೆ ಅನುಕೂಲ ಇದೆ ಸರ್. ಅದು ಯಾಕೆ ಮಾಡಲಿಲ್ಲ? ಮಾಡಲಿಲ್ಲ ಸರ್, ಮಾಡ್ಬೇಕು, ನೋಡ್ಬೇಕು ಸರ್ ಇನ್ನು ಮುಂದೆ. ಆ ನಂತರ ಕುಳೆ ಕಬ್ಬನ್ನು ಬಿಟ್ಕೊಂತ ಹೋಗ್ತೀರಿ, ಎಷ್ಟು ವರ್ಷ ಬಿಡ್ತೀರಿ? 3 ವರ್ಷಕ್ಕೊಂದ್ಸರಿ ಹೊಸದಾಗಿ ಪ್ಲಾಂಟೇಷನ್ ಮತ್ತೆ ಮಾಡ್ಬೇಕು ಸರ್. ಅದು 3 ವರ್ಷದ ನಂತರ ಹಂಗೆ ಕುಳೆನ ಬಿಟ್ಟರೆ ಮತ್ತೆ ಸ್ವಲ್ಪ ಇಳುವರಿ ಸರಿ ಬರೋದಿಲ್ಲ ಸರ್. ಅದು ನೋಡಿರ ಅದನ್ನ ಪರೀಕ್ಷೆ ಮಾಡಿ. ಹಾಂ, ಮಾಡ್ತೇವೆ, ವರ್ಷ ನೋಡ್ತೇವಲ್ಲ ಸರ್. ಯಾರು ಅದು ಸರ್? ಅದಕ್ಕೆ ಹಂಗೆ ಮಾಡಿ ಮಾಡಿದ್ದೇವೆ ಸರ್. ಅದು ನೋಡ್ಬೇಕು ಸರ್. ಸ್ಟೀಲನ್ನು ಉಪಯೋಗ ಮಾಡೋದಕ್ಕೆ ಕಾರಣ ಏನು ಜಾಸ್ತಿ ಅಂದರೆ? ಹೀಗೆ ಸ್ವಲ್ಪ ಒಳ್ಳೆ ಗಟ್ಟಿ ಇದಾಗ್ತದೆ ಅಂತೇಳಿ, ಗಾಳಿ ಮಳೆಗೆಲ್ಲ ಸ್ವಲ್ಪ ಒಳ್ಳೆ ಗಟ್ಟಿ ಆಗ್ತದೆ ಅಂತೇಳಿ ಮಾಡಿದ್ದೇವೆ ಸರ್. ಅದು ಅಂದರೆ ನಾವು ಅರಣ್ಯದ ಸುತ್ತಮುತ್ತ ಯಾವ ಕಾಡು ಪ್ರಾಣಿಗಳು ತೊಂದರೆ ಆಗಬಾರ್ದು ಆ ಗುರಿ ಏನಾದರೂ ಇದೆಯಾ? ಸ್ವಲ್ಪ ಜಾಲರಿ ಎಲ್ಲ ಕರೆಕ್ಟಾಗಿ ಇದು ಮಾಡಿ ಮಾಡಿದ್ದೇವೆ ಸರ್. ಅದಕ್ಕೆ ಹೀಗೆ ಮಾಡಿದ್ರಿ, ಎಷ್ಟು ಬಂತದೆಲ್ಲ ಖರ್ಚು? ಖರ್ಚು ಒಂದು 1,70,000 ರೂಪಾಯಿ ಶೆಡ್ಡಿಗಾಗಿದೆ ಸರ್. ಅದು 1,70,000 ಶೆಡ್ಡು. ಕುರಿ ಮರಿ ತರಕವಿಲ್ಲ? ಒಂದು 6,500 ರೂಪಾಯಿ ಅಂತ ಅಂದಿದ್ದೆ ಸರ್. ಒಂದು ಮರಿಗೆ ಎಲ್ಲಿ ತೊಗೊಂಬಂದ್ರಿ? ಎಷ್ಟು ದೊಡ್ಡ ಮರಿ ತೊಗೊಂಬಂದ್ರಿ? 4 ತಿಂಗಳದ ಮರಿ ಸರ್. ಅದು ಎಲ್ಲಿಂದ ತಂದ್ರಿ? ಕಿತ್ತೂರು ಮತ್ತು ಎರಗಟ್ಟಿ ಅಂದ್ರೆ ತೊಗೊಂಬಂದ್ರಿ. ಎರಗಟ್ಟಿ ಎಲ್ಲ ಅಲ್ಲಿ ಮುಂಚೆನೆ ಹೇಳ್ಬೇಕು ಅವ್ರಿಗೆ. ನೀವು ಹೋಗಿ ಬಂದು ಇರ್ತದೆ ಸರ್. ಅಲ್ಲಿ ಕಿತ್ತೂರದಲ್ಲಿ ಸೋಮವಾರ ಎರಗಟ್ಟೆಯಲ್ಲಿ ಶನಿವಾರ ಮಾರ್ಕೆಟ್ ಇರ್ತದೆ ಸರ್. ಆ ಮಾರ್ಕೆಟ್ ಹೋಗಿ ತರಬೇಕಾಗ್ತದೆ ಸರ್. ರೇಟ್ ಹೆಂಗೆ ಫಿಕ್ಸ್ ಮಾಡ್ತಾರೆ ಅವರು? ತೂಕದ ಮೇಲೆ ಅಥವಾ ಹೇಗೆ? ಲೈವ್ ವೇಟ್ ಸರ್. ಹೀಗೆ ನೋಡ್ಕೊಂಡು ಮರಿ ನೋಡಿಕೊಂಡೇ ನಾವು ರೇಟ್ ಮಾಡಿಕೊಂಡು ತಗೋಬೇಕು ಸರ್. 4 ತಿಂಗಳದ ಮರಿ ತಂದು ಎಷ್ಟು ತಿಂಗಳ ಬೆಳೆಸ್ತೀರಿ ಅದನ್ನು? ಒಂದು 6 ತಿಂಗಳಾದರೂ ಬೆಳೆಸ್ಬೇಕು ಸರ್. 6 ತಿಂಗಳು ಬೆಳೆಸಿದ್ರೆ ಎಷ್ಟಾಗುತ್ತೆ? ಅಷ್ಟೊಂದು ಡಬಲ್ ರೇಟ್ ಬರ್ತದೆ ಸರ್. ಅಷ್ಟೇ ಏನಾದರೂ 6,500-13,000 ರೂಪಾಯಿ. ಒಂದು ವೇಳೆ ನೀವು 1 ವರ್ಷ ಬೆಳೆಸಿದರೆ? 1 ವರ್ಷ ಅದು ನೋಡ್ಬೇಕು ಸ್ವಲ್ಪ ಬರ್ತದಲ್ಲ. ನಾವು ವೇಟ್ ಹೇಗೆ ಮಾಡ್ತೇವೆ ಅದ್ರ ಮೇಲೆ ವೇಟ್ ಮೇಲೆ ಬರ್ತದೆ ಸರ್. ಆಮೇಲೆ ಅದೇ ಎಷ್ಟು ಬರ್ಬೋದು ಈಗ 6 ತಿಂಗಳಿಗೆ ಮಾರಿದ್ದು ಬೇರೆ 45-50 ಕೆ ಜಿ ತನಕ ಬಂದರೆ ಒಳ್ಳೆ ರೇಟ್ ಬರ್ತದೆ ಸರ್. ಅದಕ್ಕೆ ಹಾಂ, 1 ವರ್ಷಕ್ಕೆ ಅಷ್ಟು ಬರ್ತಾ? ಬರ್ತದೆ ಸರ್, 45 ಕೆ ಜಿ ಎಲ್ಲ ಬರ್ತದೆ ಸರ್. ಮತ್ತು ನೀವು ಯಾಕೆ 6 ತಿಂಗಳಿಗೆ ಮಾರ್ತೀರಿ? ಅಂದರೆ ಈಗ ನಾವು ಸೀಸನ್ ವೈಸ್ ಮಾಡಿ ಗಣಪತಿ ಹಬ್ಬ ಟೈಮಿಗೆಲ್ಲ ತಂದು ಮಾರ್ತೇವೆ ಸರ್. ಆ ಥರ ಗಣೇಶ ಚೌತಿ, ದಸರಾ ಇದಕ್ಕೆಲ್ಲ ಹೋಗ್ತದೆ ಸರ್. ಈಗ ಮೇವು ಹೇಗೆ ನಿರ್ವಹಿಸೋದು? ಮೇವು ಬಿಸಿಗಾಲದಲ್ಲಿ ಸ್ಟಾಕ್ ಮಾಡಿ ಇಡೋದು ಸರ್. ಹುರುಳಿ ಹೊಟ್ಟು, ಕಡಲೆ ಹೊಟ್ಟು ಎಲ್ಲ ಸ್ಟಾಕ್ ಮಾಡಿ ಇಡಬೇಕಾಗ್ತದೆ ಸರ್. ಒಂದು ಟೈಮ್ ಒಣ ಮೇವು, ಒಂದು ಟೈಮ್ ಹಸಿ ಮೇವು ಕೊಡ್ತೇವೆ ಸರ್. ಅದಕ್ಕೆ 2 ಟೈಮ್ ಕೊಟ್ಟರೆ ಆಯ್ತು ಸರ್. ಹಾಂ, ಅಷ್ಟೇ ಸಾಕು? ಸಾಕು. ಹಿಂಡಿ ಅಂತವೇನು? ಹಿಂಡಿ ಅಂತ ಗೊಂಜಾಳ ಎಲ್ಲ ಕೊಡ್ತೇವೆ ಸರ್. ಗೊಂಜಾಳ ಮಿಕ್ಸ್ ಕಾಳು ಬರ್ತದೆ ಸರ್, ಅದೆಲ್ಲ ಕೊಡ್ತೇವೆ ಸರ್. ಕೊಂಡ್ಕೊಳ್ಳೋದು ಸರ್. ಅದು ಈ ಹೊಟ್ಟೆಲ್ಲ ಸ್ವಲ್ಪ ಕಮ್ಮಿ ಇದರಲ್ಲಿ ನಮ್ಗೆ ಸಿಗ್ತದೆ. ಹುಲ್ಲಂತೂ ನಮ್ದು ಫ್ರೀಯಾಗಿ ನಮ್ದು ಹೊಲದಲ್ಲಿ ಬೆಳೆಸ್ತೇವೆ ಸರ್. ಅದೇ ಇದಾಗ್ತದೆ ಈ ಗೊಂಜಾಳ ಅಂದ್ರಲ್ಲ, ಮೆಕ್ಕೆಜೋಳ, ಇದನ್ನ ನೀವೇ ತಗೊಂಡು ಅದನ್ನ ನುಚ್ಚು ಹೊಡಿಸಿ ಹೆಂಗ್ ಮಾಡಿದ್ರೆ? ಹಾಂ, ನಾವು ಕೊಂಡ್ಕೊಂಡು ನುಚ್ಚು ಮಾಡಿ ನಾವೇ ನುಚ್ಚು ಮಾಡೋದು ಸರ್. ಅದು ನುಚ್ಚು ಮಾಡಿ ಹಾಕೋದು ಸರ್. ನೀವೇ ನುಚ್ಚು ಮಾಡೋದು? ಹಾಂ, ನಾವೇ ನುಚ್ಚು ಮಾಡೋದು ಮಿಲ್ನಲ್ಲಿ ಹಾಕಿ. ಎಷ್ಟು ಹಾಕ್ಬೇಕು ನೀವು ಅದನ್ನು? ದಿನ ದಿನ ಒಂದು 200 ಗ್ರಾಮ್ ಹಾಕಿದ್ರೆ ಸರ್. 250 ಗ್ರಾಮ್ ಹಾಕಿದರೆ ಸಾಕು ಸರ್ ದಿನ ಒಂದಕ್ಕೆ. ಒಂದಕ್ಕೆ ಹಂಗಾಗಿ ಅದನ್ನು ಕೂಡ ಒಂದು ಕ್ವಿಂಟಲ್ ಗಟ್ಟಲೆ ಇಟ್ಕೋಬೇಕು ಸ್ಟಾಕ್. ಹಸಿ ಎಷ್ಟು ಹಾಕೋದು? ಹಸಿ ಮೇವು ಅದು ನಾವು ನೋಡಿ ಹಾಕ್ತೇವೆ ಸರ್. ಅದಕ್ಕೆ ಒಂದು 2-3 ಕೆ ಜಿ ಒಂದೊಂದು ಇದಕ್ಕೆ ಕುರಿಗೆ 2 ಕೆ ಜಿ ಲೆಕ್ಕದಲ್ಲಿ. ಹಾಂ, ಅಂದಾಜು ಬರ್ತದೆ ಸರ್. ಒಟ್ಟು ಒಂದು 1-2 ಕೆ ಜಿ ಈಗೆಲ್ಲ ಬೆಳಿಗ್ಗೆ. ಮತ್ತು ಮೇವು ಇಷ್ಟೊತ್ತಿಗೆ ಹಾಕಬೇಕು, ಇಷ್ಟೊತ್ತಿಗೆ ಹಾಕಬಾರ್ದು ಅಥವಾ ಎಲ್ಲ ಟೈಮಲ್ಲಿ ಅದಕ್ಕೆ ಇರುವಂಗೆ ನೋಡ್ಕೋಬೇಕು ಹಂಗೇನು ಇರ್ತಾ? ಇಲ್ಲ, ನಾವು ಒಂದು ಟೈಮಿಂಗ್ ಮಾಡಿಟ್ಟಿದ್ದೆ ಸರ್. ಬೆಳಿಗ್ಗೆ ಅದು ಕೂಡಲೇ ಅದಕ್ಕೆ 9 ಗಂಟೆಗೆ ಕಾಳು ಹಾಕ್ತೇವೆ, ಅದು ಗೊಂಜಾಳ. ಅದರ ನಂತರ ಒಂದು 1/2 ತಾಸು ಬಿಟ್ಟು ನಾವು ಹೊಟ್ಟು ಹಾಕ್ತೇವೆ ಸರ್. ಹೊಟ್ಟು ಹಾಕಿ ಒಂದು ತಾಸು ನಂತರ ನೀರು ಕುಡಿಸ್ತೇವೆ. ನೀರು ಕುಡಿಸಿದ ನಂತರ ಆಮೇಲೆ ಸಂಜೆಗೆ 4 ಗಂಟೆ 4:30 ಮತ್ತು ಹಸಿ ಹುಲ್ಲು ಹಾಕೋದು. ಹಸಿ ಹುಲ್ಲಾಗಿ 5-6 ಗಂಟೆಗೆ ಮತ್ತೆ ನೀರು ಕುಡಿಸಿ ಬಿಟ್ಬಿಡ್ತೇವೆ ಸರ್. ಅಷ್ಟೇ. ನೀರು 2 ಸಾರಿ ಕುಡಿಸೋದ? ಹಾಂ, 2 ಸಾರಿ ಕುಡಿಸೋದು ಸಾಕು. ಸಾಕಾಗ್ತದೆ? 3 ಸಲ ಹಂಗೇನು ಕೇಳಲ್ಲ? ಅವು ಕೇಳಲ್ಲ, ಹಾಗೇನಿಲ್ಲ ಸರ್. 2 ಸಾರಿ ಸಾಕಾಗ್ತದೆ ಸರ್. ಅದು ಸಾಕು. ಹಸಿ ಹುಲ್ಲೆಲ್ಲ ತಿಂತವ್ರಲ್ಲ ಸರ್, ಅವಾಗ ಕಮ್ಮಿ ನೀರು ಕುಡಿತದೆ ಸರ್. ಒಣ ಹುಲ್ಲಿದ್ರೆ ಸ್ವಲ್ಪ ಜಾಸ್ತಿ ನೀರು ಕುಡಿತದೆ ಅಷ್ಟೇ. ನೀವು ಮೇವು ತಂದು ಹಾಕೋದು ಒಂದು, ಅಲ್ಲಿ ಹೊಟ್ಟಿರುತ್ತೆ ಅದೊಂದು ಹಾಕೋದು, ನೀರು ಕುಡಿಸೋದು ಒಂದು ಕೆಲಸ. ಹೌದು ಸರ್. ತೂಕ ಜಾಸ್ತಿ ಆಗಬೇಕು ಅಂತೇಳಿದ್ರೆ, ಈ 1 ವರ್ಷದ ಕುರಿ 4-5 ಕೆ ಜಿ ಬರಬೇಕು ಅಂದರೆ, ತೂಕ ಜಾಸ್ತಿ ಬರಬೇಕಂದ್ರೆ ಏನು ಕಾರಣ, ಹೆಂಗೆ ಬರುತ್ತೆ? ನಾವು ಮರಿಗಳನ್ನು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಮರಿ ತಂದರೆ ಸ್ವಲ್ಪ ಒಳ್ಳೆ ವೇಟ್ ಎಲ್ಲ ಬರ್ತದೆ ಸರ್. ಅದು ಆಮೇಲೆ ಒಳ್ಳೆ ಮೇವು ಕೊಟ್ಟರೆ ಒಳ್ಳೆ ವೇಟ್ ಬರ್ತದೆ ಸರ್. ಅದಕ್ಕೆ ಮರಿಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಇರ್ತದೆ? ಹಾಂ, ಕಾಸ್ಟ್ಲಿನೂ ಇರ್ತದೆ ಸರ್. ಆ ಎಳಗ ಎಲ್ಲ ಇರ್ತಾವಲ್ಲ ಸರ್, ಅವೆಲ್ಲ ನೋಡಿ ತರಬೇಕಾಗ್ತದೆ ಸರ್. ಒಳ್ಳೆ ಕ್ವಾಲಿಟಿ ನೋಡಿ ತರಬೇಕು ಸರ್ ನಾವು. ಹಾಂ ಸರ್. ಒಳ್ಳೆ ಗುಣಮಟ್ಟದ್ದು ತರಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಬಂಡವಾಳನೂ ಜಾಸ್ತಿ ಬೇಕಾ? ಹಾಂ, ಬಂಡವಾಳನೂ ಜಾಸ್ತಿ ಆದರೆ 1,000 ರೂಪಾಯಿ ಎಲ್ಲ ರೇಟ್ ಜಾಸ್ತಿ ಆಗ್ತದೆ. ಇದ್ರ ಒಂದು 7,000 ರೂಪಾಯಿ 7,500 ರೂಪಾಯಿ ಎಲ್ಲ ಒಳ್ಳೆ ಮರಿ ಸಿಗ್ತಾವ ಸರ್ ಅದು. ಆದ್ರೆ ವೇಟಿಂಗ್ ಅಷ್ಟೇ ಬರ್ತದೆ ಸರ್ ಅದು. ₹1,000 ಜಾಸ್ತಿ ಹಾಕಿದ್ರು ಪರವಾಗಿಲ್ಲ, ತೂಕ ಚೆನ್ನಾಗಿ ಬರ್ತದೆ. ತೂಕ ಚೆನ್ನಾಗಿ ಬರ್ತದೆ ಸರ್. ಹೆಚ್ಚು ಮಳೆಯಾಗುವಂತ ಪ್ರದೇಶ ಇದು, ನಡೆಯುತ್ತಾ ಇಲ್ಲಿ? ಹಾ ನಡೀತದೆ ಸರ್, ಮಾಡ್ತದೆ. ಬಹಳ ಜನ ಅಷ್ಟು ಮಾಡ್ತಾ ಇದಾರೆ ಎಲ್ಲ ಬೇರೆ ಕಡೆ. ಇದು ನಾವು ಅಟ್ಟದ ಪದ್ಧತಿಯಲ್ಲಿ ಮಾಡಿದೇವಲ್ಲ ಸರ್, ಅದಕ್ಕೆ ನಡೀತದೆ. ಕೆಳಗಡೆ ನೆಲದಲ್ಲಿ ಆದ್ರೆ ಸ್ವಲ್ಪ ಸರಿಯಾಗುತ್ತೆ. ಗುಡುಗು ಮಿಂಚು ಆ ಸಂದರ್ಭದೊಳಗೆ ಏನಾರ ಕಾಳಜಿ ವಹಿಸೋದಂಗ ಮಾಡ್ಬೇಕಾ? ನಾವೆಲ್ಲ ಸೈಡಿಂದೆಲ್ಲ ತಾಡ್ಪತ್ರೆ ಎಲ್ಲ ಅಷ್ಟೇ ಕಟ್ಟಿರ್ತೇವೆ, ಮಳೆಗೆಲ್ಲ ಸ್ವಲ್ಪ ಇದಾಗಬಾರದು ಅಂತೇಳಿ. ಬೇಸಿಗೆಲ್ದಲ್ಲಿ ಅದು ಓಪನ್ ಮಾಡಿ ಇಡ್ತೇವೆ. ಮತ್ತೆ ಮಳೆಗಾಲದೊಳಗೆ ಮಿಂಚು ಗುಡುಗಿಗೆ ಏನೋ ಹೆದರ್ತಾವ? ಆ ಥರ ಏನಿಲ್ಲ ಸರ್, ಅಷ್ಟೇನಿಲ್ಲ. ಒಂದು ಸ್ವಲ್ಪ ಒಂದು ಸ್ಟಾರ್ಟಿಂಗ್ ಅಷ್ಟೇ ಇದಾಗ್ತದೆ, ಮತ್ತೆ ರೋಡಾದ್ರೆ ನಾವು ಹೊಂದ್ಕೊಂಡು ಬಿಡ್ತೇವೆ ಸರ್. ಬಯಲು ಸೀಮೆಯಲ್ಲಿ ಕುರಿ ಸಾಕಾಣಿಕೆ ಮಾಡೋದಕ್ಕೂ ಇಂಥ ಮಳೆ ಪ್ರದೇಶದಲ್ಲಿ ಸಾಕಾಣಿಕೆ ಮಾಡೋದಕ್ಕೂ ಏನು ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಅಂದರೆ ಅಲ್ಲಿದ್ದ ಪದ್ಧತಿಯಲ್ಲಿ ಅವ್ರು ಕೆಳಗಡೆ ಎಲ್ಲ ಮಾಡ್ತಾರೆ, ನಾವಿಲ್ಲಿ ಅಟ್ಟದ ಪದ್ಧತಿಯಲ್ಲಿ ಮಾಡ್ತೇವೆ. ಆ ಥರ ಅಷ್ಟೇ ಅಟ್ಟ ಮಾಡಿದ್ರೆ ಒಳ್ಳೇದು. ಒಳ್ಳೇದು ಸರ್, ಈ ಸೈಡಿಗೆ ನಮ್ಮ ಮಳೆ ಇದ್ದಿದ್ದ ಕಡೆ ಅಟ್ಟ ಮಾಡಿದರೆ ಒಳ್ಳೇದು ಸರ್. ಅದಕ್ಕೆ ಈಗ ನೀವು ಒಂದಿಷ್ಟು ಮಾರಾಟ ಮಾಡಿದ್ದೀನಿ ಅಂತೇಳಿದ್ರಲ್ಲ, ಎಷ್ಟು ಮಾರಾಟ ಮಾಡಿದ್ರಿ ಮತ್ತೆ ಬೆಲೆ ಎಷ್ಟು ಸಿಕ್ತು, ಹೇಗೆ ಬೆಲೆ ಫಿಕ್ಸ್ ಮಾಡ್ತೀರಿ? ನಾವೊಂದು 7-8 ಕುರಿ ಮಾರಿದ್ದೇವೆ ಸರ್ ಈಗ ಈ ಬ್ಯಾಚ್ನಲ್ಲಿ. ಇನ್ನೊಂದು 15 ಇದೆ ಸರ್, ಒಂದು ಟೋಟಲ್ 25 ಇತ್ತು. ಆಮೇಲೆ ರೇಟ್ ಅಂತೂ ಒಂದು 12,000 ರೂಪಾಯಿ ಎಲ್ಲ 12,500 ರೂಪಾಯಿ ಎಲ್ಲ ಬಂದಿದೆ ಸರ್ ನಮ್ಗೆ ರೇಟ್. ಅದು ಒಂದು ಖರ್ಚು ಒಂದು 1,000 ರೂಪಾಯಿ 1,500 ರೂಪಾಯಿ ಲೆಕ್ಕ ಹಿಡಿಬೇಕು ಸರ್. ಈಗ ಕಾಳು ಅದು ಇದೆಲ್ಲ 1,000 ರೂಪಾಯಿ ಬೇಕಾಗ್ತದೆ ಸರ್. ಅದಕ್ಕೆ ನಾವು ಮೇಂಟೆನೆನ್ಸ್ ಅಂತೂ ನಾವೇ ಮಾಡ್ತೇವೆ ಸರ್, ಮನೆಯಲ್ಲಿ ಎಲ್ಲ. ಬೇರೆ ಏನೋ ಆಳಿಲ್ಲ ಏನೂ ಇಲ್ಲ ಸರ್. ಹಾಗಾಗಿ ಒಂದು 20 ಕುರಿ ಮರಿ ಸಾಕಾಣಿಕೆ ಮಾಡಿ 6 ಬೆಳೆಸಿ ಮಾರಾಟ ಮಾಡಿದರೆ ಎಷ್ಟು ನಮಗೆ ಉಳಿಬಹುದು? ಒಂದು 6 ಒಂದು 70,000-80,000 ರೂಪಾಯಿ ಉಳಿಸ್ಬೋದು ಸರ್ ಹೀಗೆ ಮಾಡಿದ್ರೆ 6 ಅದೊಂದು ಉಪಕಸವಾಗಿ ಒಳ್ಳೇದ ಅದು. ಹಾಂ ಒಳ್ಳೇದು ಸರ್. ನಾವಿಲ್ಲೇ ಇರುದ ಆಗ್ತದೆ ಅಂತೇಳಿ ಮನೆ ತ ಸಮೀಪ ಇದೆ ಅಲ್ಲ ಸರ್, ಇಲ್ಲೇ ಮಾಡ್ತೇವೆ ಅಂತೇಳಿ ಅಡ್ಡಿಲ್ಲ ಸರ್, ನಡೀತದೆ ಒಳ್ಳೆ ಇದೆ. ಈ ಕಟ್ಟಿ ಮೇಯಿಸ್ತೀರಿ, ಇವೆಲ್ಲಾನು ಬಿಟ್ಟು ಮೇಯಿಸ್ಬೋದು ಅಂತ ಕುರಿ ಇದಾವ ನಿಮ್ಮಲ್ಲಿ? ಹಾಂ ಬಿಟ್ಟು ಮೇಯಿಸ್ಬೋದು ಸರ್. ಆದ್ರೆ ಅವ್ರ ಸಂಗಡ ಇಡೀ ದಿವಸ ಎಲ್ಲ ತಿರುಗಬೇಕಾಗ್ತದೆ ಜಂಗಲ್ನಲ್ಲಿ ಎಲ್ಲ, ಸ್ವಲ್ಪ ಇದಾಗ್ತದೆ. ಮಳೆಗಾಲದಲ್ಲಿ ಎಲ್ಲ ತಿರುಗ್ಲಿಕ್ಕೆ ಆಗೋದಿಲ್ಲ, ಸರಿ ಆಗುದಿಲ್ಲ ಸರ್. ಕಾಲ್ಬೇನೆ ಅದು ಇದು ಎಲ್ಲ ಬರ್ತದೆ, ಇಲ್ಲಾದ್ರೆ ಆ ತರ ಏನು ಪ್ರಾಬ್ಲಮ್ ಬರೋದಿಲ್ಲ ಸರ್. ಇಲ್ಲಿ ಅನುಕೂಲ ಇದೆಯಾ ಕಟ್ಟಿ ಮೇಯಿಸೋದು? ಹಾಂ ಕಟ್ಟಿ ಮೇಯಿಸೋದು ಅನುಕೂಲ ಇದೆ ಸರ್. ಹಾಂ ಹುಲ್ಲೆಲ್ಲ ನಮ್ಮ ಇಲ್ಲೇ ಸಮೀಪ ಇದೆಯಲ್ಲ ಸರ್, ಎಲ್ಲ ಬೇರೆ ಕಡೆಯಿಂದೆಲ್ಲ ಹೊತ್ತು ತರಬೇಕಂತೇಳಿ ಏನಿಲ್ಲ, ಸೆಡ್ ಸೈಡಿಗೆ ಇದೆ ನಮ್ದು, ನಡೀತದೆ ಸರ್. ಈ ಹಸಿ ಹುಲ್ಲು ಇದೆಯಲ್ಲ, ಅದನ್ನು ಒಂದೇ ಥರನದ್ದು ಅಥವಾ ಬೇರೆ ಬೇರೆ ವೈವಿಧ್ಯತೆ ಇರ್ತದೆ ಅದರಲ್ಲಿ? ಅಲ್ಲ ಒಂದು 2-3 ಟೈಪ್ ಇದೆ ಸರ್. ಅದು ರೇಷ್ಮೆ ಹುಲ್ಲು, ರೇಷ್ಮೆ ಕಡ್ಡಿ ಇದೆಯಲ್ಲ ಸರ್, ಅದು ಹಾಕ್ತಾ ಇದೆ ತಪ್ಪಲ. ಆಮೇಲೆ ನೇಪಿಯರ್ ಇದೆ ಸರ್, ಒಂದು 2 ಟೈಪ್ ನೇಪಿಯರ್, 2-3 ಟೈಪ್ ಇದೆ ಸರ್. ಮತ್ತು ಇಲ್ಲಿ ಲೋಕಲ್ ಹುಲ್ಲು ಏನು ಬರ್ತದೆ ಅದು ಮಿಕ್ಸ್ ಮಾಡಿ ನಾವು ಚಾಪ್ ಕಟ್ಟರ್ನಲ್ಲಿ ಹಾಕಿ ಕಟ್ ಮಾಡಿ ಹಾಕ್ತೇವೆ ಸರ್. ಅಷ್ಟೇ ಚಾಪ್ ಕಟ್ಟರಲ್ಲಿ ಸಣ್ಣಗೆ ಮಾಡಿ ಹಾಕೋದು? ಹಾಂ ಸಣ್ಣ ಮಾಡಿ ಹಾಕ್ತೇವೆ ಸರ್. ಹಂಗೆ ಹಾಕಿದ್ರೆ ಸರಿ ಹೋಗಲ್ಲ, ಭಾಳ ಉದ್ದ ಇರ್ತದೆ, ತಿನ್ಲಿಕ್ಕೆ ಸರಿ ಆಗೋದಿಲ್ಲ ಸರ್ ಅದಕ್ಕೆ, ಸರಿ ಆಗೋದಿಲ್ಲ. ಆಡಿನ ಮರಿ ಆದ್ರೆ ತಿನ್ನುತ್ತಾ ಕುರಿ ತಿನ್ನಲ್ಲ? ಅಲ್ಲ ಎರಡು ತಿಂತ ಸರ್, ಎರಡು ಸೇಮ್ ತಿಂತ ಸರ್. ಅಲ್ಲ ಕಟ್ ಮಾಡಿ ದೊಡ್ಡದಿದ್ದಾಗ, ದೊಡ್ಡದಿದ್ದಾಗ ತಿನ್ಲಿಕ್ಕೆ ಆಗೋದಿಲ್ಲ ಸರ್, ಸರಿ ಆಗೋದಿಲ್ಲ. ಅದಕ್ಕೆ ಬೆಳೆಸ್ತದೆ, ಕೆಳಗಡೆ ಎಲ್ಲ ಬೆಳೆಸ್ತಾ ಇರ್ತದೆ. ನಾವು ಚಾಪ್ ಕಟ್ಟರ್ನಲ್ಲಿ ಹಾಕಿದ್ರೆ ಅದರಲ್ಲಿ ಹಾಕಿದ್ರೆ ಒಳ್ಳೆ ತಿಂತ ಸರ್. ಅಲಸಂದಿ ಬಳ್ಳಿ ಅಂಥವೆಲ್ಲೂ ಕೂಡ ಹಾಕಿ ಅದನ್ನು ಕೂಡ ಕೊಡ್ಬೋದು? ಹಾಂ ಅದೆಲ್ಲ ಕೊಡ್ಬೋದು ಸರ್, ಎಲ್ಲ ಅಲಸಂದಿ ಅದು ಎಲ್ಲ ಹಾಕ್ಬೋದು ಸರ್. ಮತ್ತೆ ಅದನ್ನೊಂದು ಹಾಕ್ರಿ, ಒಂದು 2-3 ಲೈನ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ನಿಮಗೆ ಒಂದೇ ತೆರನಾದಂತ ಆಹಾರ ತಿಂದು ತಿಂದು ನಮಗೂ ಬೇಜಾರಾಗುತ್ತಲ್ಲ, ಅವಕ್ಕೂ ಹಂಗ ಅನ್ಸುತ್ತೆ. ಅದೇ ಹುರುಳಿ ಹೊಟ್ಟು ಮತ್ತೆ ಚೆನ್ನಂಗಿ ಹೊಟ್ಟು, ಅದು 2 ಟೈಪ್ ಒಣ ಹೊಟ್ಟು ಹಾಕ್ತೇವೆ, ಮತ್ತೆ ಹಸಿ ಹುಲ್ಲು 2 ಮಾಡ್ತೇವೆ ಸರ್. ನಾವು ಕಳೆ ಇರುತ್ತಲ್ಲ ಅದು ಕೂಡ ಮೇವಾಗಿ ಬಳಸ್ಕೋಬಹುದಾ? ಹಾಂ ಬಳಸ್ಕೋಬಹುದು ಸರ್. ಅದು ಸ್ವಲ್ಪ ಎಲ್ಲ ಮಿಕ್ಸ್ ಹುಲ್ಲು ಎಲ್ಲ ಇರ್ತದಲ್ಲ ಸರ್, ಕಳೆ ಟೈಪ್ ಬರ್ತದೆ ಸರ್, ಮಿಕ್ಸ್ ಮಾಡ್ಬೋದು ಸರ್, ಹಾಕ್ಬೋದು ಸರ್. ಯಾವುದನ್ನ ತಿಂದ್ರೆ ಹೆಚ್ಚಾಗಿ ಅವು ಇಷ್ಟಪಡೋದು ಯಾವುದು, ಮೇವು ಹಸಿ ಮೇವು ಒಣದು? ಅಲ್ಲ ಎರಡು ನಾವಂತೂ ಹಾಕಿದಂಗೆ ಒಂದು ಟೈಮ್ ಸೆಟ್ ಮಾಡಿ, ಬೆಳಿಗ್ಗೆ ಒಣ ಹುಲ್ಲು ಸರ್, ಸಂಜೆಗೆ ಹಸಿ ಮೇವು ಹಾಕ್ತಾ ಇದ್ದೇವೆ ಸರ್. ಎರಡು ಟೈಮಿಗೆ ಕರೆಕ್ಟ್ ತಿಂತಾ ಇದಾವೆ ಸರ್, ಈಗೇನಿಲ್ಲ, ಏನು ಸಮಸ್ಯೆ ಏನಿಲ್ಲ ಸರ್. ಅವು ಹೊಟ್ಟೆ ತುಂಬ್ತಾ ಇದೆ ಅಂತೇಳಿ ಅನ್ಸುತ್ತಾ ನಿಮಗೆ? ಹಾಂ ಸಾವಕಾಶ ಆಮೇಲೆ ಒಂದು ಸ್ವಲ್ಪ ತಿಂದು ಕೂಡಲೇ ಕುತ್ಕೊಂಡು ಬಿಡ್ತಾವ ಸರ್, ಎಷ್ಟು ಬೇಕಷ್ಟು ತಿಂದು ಕೆಳಗಡೆ ಕುತ್ಕೊಳ್ತಾವ ಸರ್. ಅದು ಮಲ್ಕೊಂಡು ಕೆಲವೊಂದಿಷ್ಟು ಕುತ್ಕೊಂಡು ಅದು ಇದು ಮಾಡ್ತಾ ಇರ್ತದೆ ಸರ್, ಅದು ಏನು ಹೇಳ್ತಾರೆ ಮೆಲಕ್ ಹಾಕ್ತಾ ಇರ್ತದೆ ಸರ್. ಅದು ಇನ್ನು ಅದನ್ನು ಒಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು, ದೊಡ್ಡದು ಮಾಡಬೇಕು, ಒಂದು ಒಂದು ಹಂತಕ್ಕೆ ಬೆಳೆಸಬೇಕು ಅನ್ನೋದು ಏನು ಇದೆಯಾ? ಮಾಡ್ಬೇಕು ಸರ್, ಇನ್ನೊಂದು ಸ್ವಲ್ಪ ಸೆಡ್ ಸೈಡಿಗೆ ಸ್ವಲ್ಪ ಮಾಡಿ, ಇನ್ನೊಂದು 15 ಒಂದು 20-30-40 ಆದ್ರೆ ಇರ್ಬೇಕು ಸರ್. ಅದು 40 ಕುರಿ ಇರ್ಬೇಕು, ಮಾಡ್ಬೇಕಂತೇಳಿ ಇದೆ ಸರ್. 40 ಕುರಿ ಒಬ್ಬರೇ ಮ್ಯಾನೇಜ್ ಮಾಡ್ಬೋದು? ಒಬ್ಬರೇ ಮಾಡ್ಬೋದು ಸರ್, ಒಬ್ರು ಲೇಡೀಸ್ ಇದ್ರೂ ಒಬ್ಬರೇ ಮಾಡ್ಬೋದು ಸರ್, ಅದಕ್ಕೇನಿಲ್ಲ. ಹುಲ್ಲು ಒಬ್ಬರ ತಂದು ಕೊಟ್ರೆ ಅಲ್ಲಿ ಹಾಕ್ಬೋದು ಸರ್, ಎಲ್ಲ ವ್ಯವಸ್ಥೆ ಮಾಡ್ಬೋದು. ಮೊದ್ಲಕ್ಕೆ ನಾವು ಹುಲ್ಲು ಅದಕ್ಕೆ ಬೇಕಂತ ಮೇವು ಎಲ್ಲಾನು ಬೆಳೆಸ್ಕೊಂಡು ಆ ನಂತರ ತರಬೇಕು. ಎಷ್ಟು ನಮ್ಗೆ ವರ್ಷಕ್ಕೆ ಎಷ್ಟು ಬೇಕಾಗ್ತದೆ ನೋಡಿ ಅಷ್ಟು ಏರಿಯಾದಲ್ಲಿ ಹುಲ್ಲು ಬೆಳೆಸ್ಬೇಕಾಗ್ತದೆ ಸರ್. ನಾವು ಇಲ್ಲ ಒಣ ಹುಲ್ಲಾದ್ರೆ ಸ್ಟಾಕ್ ಇಡಬೇಕಾಗ್ತದೆ, ಅದು ಹೊಟ್ಟೆ ಗಿಟ್ಟೆಲ್ಲ ಸ್ಟಾಕ್ ಇಡಬೇಕಾಗ್ತದೆ. ಈಗ ಹಿಂಡಿ ತಿಂಡಿ ಅಂಥವೆಲ್ಲ ಬೇಕಾಗಲ್ಲ, ಒಂದು ಸ್ವಲ್ಪ ತೂಕ ಬರಲಿ ಅಂತೇಳಿ? ಅದಕ್ಕೆ ಮೇನ್ ಅಂದರೆ ಗೊಂಜಾಳ ಮತ್ತು ಎ ಪಿ ಎಮ್ ಸಿಲೆಲ್ಲ ಮಿಕ್ಸ್ ಕಾಳು ಬರ್ತದೆ ಸರ್, ಅದು ಒಂದು 7-8 ಟೈಪ್ ಮಿಕ್ಸ್ ಕಾಳು ಬರ್ತದೆ, ಅದು ಎಲ್ಲ ತಂದು ಹಾಕ್ತಾ ಇರ್ತೇವೆ ಸರ್. ಈಗ ಶೇಂಗಾ ಹಿಂಡಿ ಆಗ್ಬೋದು, ಸೂರ್ಯಕಾಂತಿ ಹಿಂಡಿ ಆಗ್ಬೋದು, ಕೊಬ್ಬರಿ ಹಿಂಡಿ ಆಗ್ಬೋದು, ಇಂಥವೆಲ್ಲ ತಿನ್ನಬಹುದಾದಂಥ ಹಿಂಡಿಯನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹತ್ತಿ ಕಾಳು ಹಿಂಡಿನೂ ಹಾಕ್ತಾರೆ ಎಷ್ಟೋ ಜನ. ಹಾಂ ಸರ್, ಅದೆಲ್ಲ ಒಳ್ಳೆ ಇದು ಸರ್, ಹಾಕಬೇಕಾಗ್ತದೆ ಸರ್ ಅದು. ಆದರೆ ನಾವು ಇನ್ನೂ ಏನು ಹಾಕಿ ತರ್ತಾ ಇಲ್ಲ, ಅದು ಗೊಂಜಾಳ ಮತ್ತು ಇದಷ್ಟೇ ತ ಮಾಡಿ ಹಾಕ್ತಾ ಇದೆ ಸರ್. ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ರೆ ಒಳ್ಳೆ ಸರ್ ಹಾಕ್ಬೇಕು ನೋಡ್ಬೇಕು ಇನ್ನು ಸರ್, ಯಾಕಂದ್ರೆ ಎಣ್ಣೆ ಅಂಶ ಇರ್ತದೆ ಅಲ್ಲಿ, ಹಂಗಾಗಿ ಒಂದು ಸ್ವಲ್ಪ ತೂಕ ಜಾಸ್ತಿ ಬರ್ಬೋದು. ಹಾಂ ಸರ್, ಬರ್ಬೋದು. ತರಬೇತಿ ಏನಾರು ಪಡ್ಕೊಂಡಿದ್ದೀರಿ ಎಲ್ಲಿ ಏನು ಅಂತ? ಇಲ್ಲ, ನಾವು ಇಲ್ಲಿ ಬೇರೆ ಕಡೆ ನೋಡಿಕೊಂಡೆ ಅಷ್ಟೇ ಇದು ಮಾಡಿದ್ದೆ ಸರ್, ತರಬೇತಿ ಹೋಗ್ಬೇಕಂತ ಮಾಡಿ ಹೋಗಲಿಲ್ಲ. ಹಾಂ ಸರ್, ಬೇರೆ ರೈತರು ನಿಮ್ಮ ಹಾಗೇನೆ ಸಾಕಾಣಿಕೆ ಮಾಡಿದವ್ರು ಇದಾರೆ ಸರ್ ಭಾಳ ಹಳೆ ಹಳೆ ಕಡೆ. ಮರಿ ಮಾಡ್ಲಿಕ್ಕೆ ಬಿಡಲ್ಲ ನೀವು? ಇಲ್ಲ, ಮರಿ ಇಲ್ಲ ಸರ್, ಗಂಡು ಮರಿನೇ ತರೋದು ಸರ್ ಅಷ್ಟೇ. ಅದ್ರ ಜೊತೆಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಿರಲ್ಲ? ಹಾಂ, ನಾಟಿ ಕೋಳಿ ನಮ್ಮಲ್ಲಿ ಏನಾಗ್ತದೆ ದಸರಾ ಟೈಮಿಗೆ ಇದೆಲ್ಲ ಸ್ವಲ್ಪ ಬೇಡಿಕೆ ಜಾಸ್ತಿ ಇರ್ತದೆ ಸರ್, ಅದರ ಸಲುವಾಗಿ ನಾವು ಅದು ನಾಟಿ ಕೋಳಿ ಎಲ್ಲ ಮಾಡ್ತಾ ಇದ್ದೇವೆ ಸರ್. ಎಷ್ಟು ತಿಂಗಳು ಕೋಳಿ ಮಾರಾಟ ಮಾಡೋದು ನೀವು? ಒಂದು 5-6 ತಿಂಗಳಕ್ಕೆ ಕೋಳಿ ಸರ್ ಅದು ಮಾರಾಟ ಮಾಡ್ತೇವೆ ಸರ್. ಮರಿ ಎಲ್ಲಿಂದ ತರ್ತೀರಿ? ಮರಿ ಇದ್ದಾಗ ತರೋದು ಅವನ್ನ? ಹಾಂ, ಮರಿ ಅವನು ಸ್ವಲ್ಪ ದೊಡ್ಡದಿರುತ್ತೆ ಸರ್, ಆವಾಗಲೇ ತಂದು ಇದು ಮಾಡ್ತೇವೆ ಸರ್. ಅದಕ್ಕೊಂದು ಶೆಡ್ ಏನು ಸಪ್ರೇಟ್ ಇಲ್ಲ? ಕುರಿ ಶೆಡ್ ಕೆಳಗಡೆನೆ ಅದು ಇದು ಮಾಡಿದ್ದೇವೆ ನಾವು ಸರ್, ಆಟದ ಪದ್ಧತಿ ಇದೆಯಲ್ಲ, ಅದ್ರ ಕೆಳಗಡೆ ಕೋಳಿ ಸಾಕ್ತೇವೆ ಸರ್. ಮತ್ತೆ ಅಂಗಳದೊಳಗೂ ಬಿಟ್ಟಿರಿ ಅವನ್ನ? ಅಂಗಳದೊಳಗೆ ಬೇಲಿ ಇದು ಮಾಡಿ ಅದಕ್ಕೆ ಒಳಗಡೆ ಬಿಡ್ತಾ ಇದ್ದಾರೆ ಸರ್. ಈಗ ಹಂಗೆ ಬೇಕಾವಕ್ಕೆ? ಹಾಂ, ಇಲ್ಲಾಂದ್ರೆ ಬೇರೆ ಕಬ್ಬನಲ್ಲೆಲ್ಲ ಒಳಗಡೆ ಹೋಗ್ಬಿಡ್ತಾವೆ ಸರ್, ಅಲ್ಲಿ ಕಾಡು ಬೇಕೆಲ್ಲ ಬರ್ತದೆ ಸರ್ ಅದು. ಹಾಂ, ಅದಕ್ಕೆ ಬೇಲಿ ಹಾಕಿದ್ದೇವೆ ಸರ್ ಅದಕ್ಕೆ. ಹ್ಞೂ, ತಿನ್ಲಿಕ್ಕೆ ಏನು ಕೊಡೋದು ಅವಕ್ಕೆ? ತಿನ್ಲಿಕ್ಕೆ ಅದು ಗೊಂಜಾಳ ಪೌಡ್ರ್ ಮಾಡಿ, ಗೊಂಜಾಳ ಅದೆಲ್ಲ ಅಕ್ಕಿ ನುಚ್ಚೆಲ್ಲ ಕೊಡ್ತೇವೆ ಸರ್ ಅದಕ್ಕೆ. ಅಂದರೆ ಒಂದು ಸ್ವಲ್ಪ ದಿನಾನು ಅವಕ್ಕೆ ಕೊಡಬೇಕಾಗುತ್ತೆ? ಹಂಗೆ ದಿವಸಕ್ಕೆ ಅದಕ್ಕೂ 2 ಸರಿ ಕೊಡಲೇಬೇಕು ಸರ್, ಬೆಳಗ್ಗೆ ಸಂಜೆಗೆ. ಮತ್ತು ಸ್ವಲ್ಪ ಹೊರಗಡೆನು ಮೇಯ್ತಾವೆ ಸರ್ ಅದು, ಓಪನ್ ಏರಿಯಾದಲ್ಲಿ ಹುಲ್ಲು ಅದೆಲ್ಲ ತಿಂತಾವೆ ಸರ್. ಹುಲ್ಲು ತಂದು ಹಾಕ್ತೀರಿ ಅವಕ್ಕೆ? ಹಾಂ, ಹುಲ್ಲು ಸ್ವಲ್ಪ ಒಗಿತೇವೆ ಸರ್, ಅದು ತಪ್ಪಲ ಎಲ್ಲ ಒಗಿತೇವೆ, ತಪ್ಪಲ ಎಲ್ಲ ತಿಂತಾವೆ ಸರ್ ಅದು. ಎಲ್ಲಿ ಸಿಗುತ್ತಾ ಹುಲ್ಲು? ಇಲ್ಲ, ಹೊಲದಲ್ಲೇ ಸಿಕ್ಕಿದ್ದು ಹಾಕ್ತಾ ಇರ್ತಾವೆ ಸರ್. ತಿಂತಾವೆ ಅವು? ತಿಂತಾವೆ ಸರ್. ಬೇಕಾ ಬೇಕಾ ಅವಕ್ಕೆ? ಹಾಂ, ಹುಲ್ಲೆಲ್ಲ ಇದ್ರೆ ಒಳ್ಳೇದು ಸರ್ ಅದಕ್ಕೆ. ಹಾಂ ಸರ್. ಮತ್ತೆ ಅವು ಹಿಕ್ಕಿ ಅವೆಲ್ಲ ಹಾಕ್ತಾ ಇರ್ತಾವ? ಹಾಂ, ಹಿಕ್ಕೆಲ್ಲ ಹಾಕ್ತಾವೆ, ಅಲ್ಲೇ ಹೊಲದಲ್ಲೇ ಬೆಳೀತಾ ಇರ್ತದೆ, ಅಲ್ಲೇ ಸ್ವಲ್ಪ ತಿರುಗ್ತಾವಲ್ಲ ಅಲ್ಲೇ ಬೆಳೀತಾ ಇರ್ತದೆ. ಗೂಡಿನೊಳಗೆ ಬಿಟ್ಟಾಗ ಹಿಕ್ಕಿ ಹಾಕ್ತಾವಲ್ಲ ಅಲ್ಲಿ, ಅಲ್ಲಿ ಕ್ಲೀನ್ ಮಾಡ್ಬೇಕಾ ದಿನಾನು? ಇಲ್ಲ, ಅದು ಗೊಳಲಿ ಹೊಟ್ಟೆ ಇರ್ತದಲ್ಲ ಸರ್ ಅದು. ಹಾಂ, ಅದು ಹಾಕಿರ್ತೇವೆ ಸರ್, ಅದರಲ್ಲೇ ಮಿಕ್ಸ್ ಒಣಗ್ತದೆ. ಆಮೇಲೆ ಒಂದು ಸ್ವಲ್ಪ ದಿವ್ಸಕ್ಕೆ ಒಂದು ತಿಂಗಳಿಗೆ ಒಂದು ಸರಿ ತೆಗೆದ್ರೆ ಆಯ್ತು ಸರ್ ಅದಕ್ಕೆ, ಡೈಲಿ ಕ್ಲೀನ್ ಮಾಡ್ಬೇಕಂತೇಳಿ ಇಲ್ಲ ಸರ್ ಅದು. ಏನು ಮಾಡ್ತೀರಿ ಒಂದು ತಿಂಗಳಿಗೆ ಅಂತ ತೆಗೆದು? ತೆಗೆದು ನಾವು ಗೊಬ್ಬರದ ಗುಂಡಿಯಲ್ಲಿ ಅಲ್ಲೇ ಹಾಕಿರ್ತೇವೆ ಸರ್ ಅದು. ಆಮೇಲೆ ಅದು ಸ್ವಲ್ಪ ಇದು ಕಂಪೋಸ್ಟ್ ಆದ ನಂತರ ಹೊಲಕ್ಕೆ ಹಾಕ್ಬೋದು ಸರ್ ಅದು. ಅವ್ನು ಎಲ್ಲ ಎಲ್ಲಿ ತಂಬರ್ತೀರಿ? ಯಾವ ಹಾಕ್ಲಿಕ್ಕೆ ಗೊಳಲಿ ಎಲ್ಲ ನಾವು ಇಲ್ಲಿ ಹಳೆಯಾಳದಲ್ಲಿ ಎಲ್ಲ ಸಿಗ್ತದೆ ಸರ್, ರೈಸ್ ಮಿಲ್ನಲ್ಲಿ. ರೈಸ್ ಮಿಲ್ ಅಂತ ಅಂದು ಹಾಕ್ತೇವೆ. ಕೊಂಡ್ಕೋಬೇಕು? ಅದು ಕೊಂಡ್ಕೋಬೇಕು ಸರ್ ಅದು. ಅದು ಗೊಬ್ಬರ ಆಗುತ್ತೆ? ಗೊಬ್ಬರ ಆಗ್ತದೆ ಸರ್, ಅದು ಗೊಬ್ಬರ ಆಗ್ತಾ ಇರ್ತದೆ. ಕೊಂಡ್ಕೊಂಡದ್ದೇನು ವೇಸ್ಟ್ ಆಗ? ವೇಸ್ಟ್ ಆಗೋದಿಲ್ಲ ಸರ್. ಇಲ್ಲ, ಮತ್ತೆ ಹಿಕ್ಕಿ ಹಾಕ್ತಾವಲ್ಲ ಈಗ ನಮ್ಮ ಕುರಿಗಳು, ಅದು ಎಷ್ಟು ಗೊಬ್ಬರ ಆಗುತ್ತೆ ನಿಮಗೆ? ಒಂದು ಈಗ ನೋಡಿದ್ರೆ ಒಂದು 4 ಟ್ರ್ಯಾಕ್ಟರ್ ಅಂತೂ ಆಗ್ಬೋದು ಸರ್, 4 ಟ್ರಾಲಿ ಆಗ್ಬೋದು ಸರ್ ಅದು. ಹಾಂ ಸರ್. ಏನು ಮಾಡ್ತೀರಾ ಅಷ್ಟೆಲ್ಲ? ಎಲ್ಲ ಹೊಲಕ್ಕೆ, ನಮ್ಮ ಸ್ವಂತ ಹೊಲಕ್ಕೆ ಹಾಕ್ಬೋದು, ಯೂಸ್ ಮಾಡೋದು ಸರ್. ಅದು ಮತ್ತೆ ಕಾಂಪೋಸ್ಟ್ ಮಾಡಿ ಹಾಕೋದಾ? ಅಲ್ಲ, ಅಲ್ಲೇ ಗೊಬ್ಬರ ಗುಂಡಿಯಲ್ಲಿ ಹಾಕ್ತೇವಲ್ಲ ಸರ್, ಶೆಡ್ ಒಳಗಡೆ ಅಂತ ತೆಗೆದು ಗೊಬ್ಬರದ ಗುಂಡಿಯಲ್ಲಿ ಹಾಕ್ತೇವೆ, ಅಲ್ಲೇ ಇದಾಗ್ತದೆ ಸರ್ ಅದು ಗೊಬ್ಬರ ಒಳ್ಳೆ ಕೊಳತ ನಂತರ ಅದು ತೆಗೆದು ಅಲ್ಲೇ ಹಾಕ್ತೇವೆ ಸರ್ ಹೊಲಕ್ಕೆ. ಕಳೀಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಅಲ್ಲ, ಈಗ ನಾವು ಕಬ್ಬು ಕಟಾವು ಮಾಡ್ತೇವಲ್ಲ ಸರ್, ಆ ಟೈಮಿಗೆ ಇದು ಒಂದು ವರ್ಷಕ್ಕೆ ಒಂದ್ಸರಿ ತೆಗಿಬೋದು ಸರ್ ಅದು. ಹಾಂ, ಕಬ್ಬಿನ ಸೀಸನ್ನಲ್ಲಿ ಕಬ್ಬಿಗೆಲ್ಲ ಯೂಸ್ ಮಾಡ್ಬೋದು, ಕಬ್ಬು ಮತ್ತು ಮಾಡಿಕೆ ಗಿಡ ಏನಿದೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಸರ್. ಹೌದು, ಶಕ್ತಿಯುತವಾಗಿರುತ್ತೆ, ಪೋಷಕಾಂಶ ಇದಾವೆ ಅದರೊಳಗೆ ಅಂತ ಗೊತ್ತಾಗುತ್ತೆ ನಿಮಗೆ? ಹಾಂ, ಕುರಿ ಗೊಬ್ಬರ ಎಲ್ಲ ಒಳ್ಳೆ ಇದು ಸರ್, ಒಳ್ಳೆ ಇದೆ ಸರ್ ಅದು. ಒಳ್ಳೆಯದು ಪ್ರಕಾಶ್, ಧನ್ಯವಾದ. ನಮಸ್ಕಾರ. ಧನ್ಯವಾದ. ನಮಸ್ಕಾರ ಸರ್. ಕಬ್ಬು ಬೇಸಾಯ, ಕುರಿ ಹಾಗೂ ನಾಟಿ ಕೋಳಿ ಸಾಕಾಣಿಕೆ ಕುರಿತು ದಾಂಡೇಲಿ ತಾಟಗೇರ ಗ್ರಾಮದ ಪ್ರಕಾಶ್ ಎನ್ ಪಿಸಾಳೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ ಶುದ್ಧತಾ ಝಲಕ್ತಿ ಥಿ ಹಾಂ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಬ್ ಯಹೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಖರ್ಚಾ ಕಮ್ ಔರ್ ಉಪಜ್ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ಹೈ रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ಶಿರಸಿ ಅರಣ್ಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಶ್ರೀಧರ್ ಡಿ ಭಟ್ ಅವರೊಡನೆ ವನ್ಯಜೀವಿ ಸಂರಕ್ಷಣೆ ಕುರಿತು ಸಂದರ್ಶನ. ವನ್ಯಜೀವಿಗಳು ಅವು ಉಳಿಬೇಕು ಮತ್ತು ಅವುಗಳ ಸಂತತಿ ಬೆಳಿಬೇಕು ಅನ್ನುವಂಥ ನಿಟ್ಟಿನೊಳಗೆ ನಾವು ಅನೇಕ ಸಲ ಹೇಳಿದ್ದೀವಿ. ಯಾಕಂದ್ರೆ ಈ ಪರಿಸರದಲ್ಲಿ ಸಮತೋಲನ ಇರಬೇಕಾಯಿತು ಅಂದ್ರೆ ಎಲ್ಲಾ ಜೀವಿಗಳು ಇರಬೇಕಾಗತ್ತೆ. ಇವುಗಳನ್ನ ಹೇಗೆ ಉಳಿಸುವುದು, ಸಂರಕ್ಷಣೆ ಮಾಡೋದು, ಅದರ ಪ್ರಾಮುಖ್ಯತೆ ಏನು ಅಂತೇಳಿ ನಮ್ಮ ಶಿರ್ಸಿಯಲ್ಲಿರ್ತಕ್ಕಂಥ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಆಗಿರ್ತಕ್ಕಂಥ ಶ್ರೀಧರ್ ಡಿ ಭಟ್ ಅವರು ಮಾಹಿತಿಯನ್ನು ಮಾಡಿಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಶ್ರೀಧರ್ ಅವರು. ನಮಸ್ಕಾರ. ಈ ವನ್ಯಜೀವಿಗಳು ಅಂತೀವಲ್ಲ, ಏನು ಹಂಗಂದ್ರೆ ವನ್ಯಜೀವಿ? ಮನುಷ್ಯನಿಂದ ಸಾಕಾಣಿಕೆಗೆ ಒಳಪಡದೇ ಇದ್ದಂತ ಪ್ರಾಣಿ ಪ್ರಭೇದಗಳು ಮತ್ತು ಕೃಷಿಗೆ ಒಳಗಾಗದೇ ಇದ್ದಂತ ಸಸ್ಯ ಪ್ರಭೇದಗಳು, ಅವು ಯಾವುದೇ ಗಾತ್ರದ್ದಿರಲಿ, ಅವನ್ನೆಲ್ಲ ಸೇರಿಸಿ ವನ್ಯಜೀವಿಗಳು ಅಂತ ಹೇಳ್ತಾರೆ. ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ಆನೆಗಂತ ದೊಡ್ಡ ಗಾತ್ರದ ಪ್ರಾಣಿ, ದೊಡ್ಡ ಮರದಿಂದ ಹಿಡಿದು ಸಣ್ಣ ಸಸಿ ಗಿಡ ಎಲ್ಲವೂ ಬಂದವು. ಈ ವನ್ಯಜೀವಿಗಳು ಇರಬೇಕು, ಸಂರಕ್ಷಣೆ ಆಗಬೇಕು ಅಂತೀವಲ್ಲ, ಯಾಕೆ ಇರಬೇಕು? ಈಗಾಗಲೇ ನೀವೊಮ್ಮೆ ಪ್ರಸ್ತಾಪ ಮಾಡಿದಂತೆಯೇ ಪರಿಸರ ಸಮತೋಲನ, ಯಾಕಂದರೆ ಈ ಇಡೀ ಜೀವ ಜಗತ್ತೇ ಜೀವಿಗಳ ಪ್ರಭೇದಗಳ ಒಂದು ಜಾಲ, ಅದೊಂದು ಬಲೆ ಇದ್ದ ಹಾಗೇನೆ. ಪ್ರತಿ ಪ್ರಭೇದವೂ ಆ ಬಲೆಯಲ್ಲಿ ಒಂದೊಂದು ದಾರ, ಆ ಪ್ರತಿ ದಾರವೂ ಒಂದು ಬಲೆಗೆ ಹೇಗೆ ಮುಖ್ಯವೋ, ಅದರಲ್ಲಿ ಕೆಲವೊಂದು ದಾರಗಳು ಇಲ್ಲದೆ ಹೋದರೆ ಬಲೆ ಹೇಗೆ ದುರ್ಬಲ ಆಗುತ್ತೋ, ಹಾಗೇನೆ ಈ ಜೀವ ಜಾಲದಲ್ಲಿ ಪ್ರಭೇದಗಳು ಕೆಲವೊಂದು ಇಲ್ಲದೆ ಇದ್ರೆ ಜೀವ ಜಾಲ ಕುಸಿತದೆ ದುರ್ಬಲ ಆಗುತ್ತೆ. ಹಾಗಾಗಿ ಅದು ಸುಭದ್ರವಾಗಿರೋದು ಮನುಷ್ಯರಿಗೂ ಕೂಡ ಬಹಳ ಮಹತ್ವ. ಅದರಲ್ಲಿ ಕೆಲವೊಂದು ರೀತಿ ಛಿದ್ರ ಆದರೆ ಆಮೇಲೆ ಕ್ರಮೇಣ ಮಾನವನ ಜೀವನಕ್ಕೇನೆ ಅದು ಕುತ್ತು ಬರುತ್ತದೆ. ಹಾಗಾಗಿ ಆ ಜೀವಜಾಲ ಅಂಥ ಒಂದು ಕಾರಣಕ್ಕೋಸ್ಕರ ವನ್ಯಜೀವಿಗಳನ್ನು ಉಳಿಸ್ಕೊಳ್ಬೇಕು. ಇನ್ನೂ ಹಲವಾರು ಕಾರಣಗಳಿದ್ದಾವೆ. ಉದಾಹರಣೆಗೆ ಇವತ್ತು ಯಾವುದೋ ಒಂದು ಪ್ರಭೇದ ನಮಗೆ ಮಹತ್ವ ಅಲ್ಲ ಅಂತ ಅನಿಸಬಹುದು, ಇನ್ನೊಂದು 50 ವರ್ಷದ ಮೇಲೆ ಅದಕ್ಕೇನೆ ಮಹತ್ವ ಬರಬಹುದು. ಹಿಂದೊಂದು ಕಾಲದಲ್ಲಿ ಒಂದು ಗಾದೆ ಇತ್ತು, ಒಳ್ಳೆ ಗಾದೆ ಅಲ್ಲ ಅದು, ಜಾಪಾಳ ಮಾತ್ರೆ ವೈಕುಂಠ ಯಾತ್ರೆ ಅಂತ ಹೇಳ್ತಿದ್ರು. ಯಾವುದರ ಕುರಿತಾಗಿ? ನಮ್ಮಲ್ಲಿ ಕೊಡುವಂತಹ, ಅಂದರೆ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಕೊಡುವಂತಹ ಸಸ್ಯಗಳ ಔಷಧಿ ಬಗ್ಗೆ. ಆದರೆ ಇವತ್ತು ಜಗತ್ತಿನಾದ್ಯಂತ ಈ ಎಲ್ಲ ಪಾರಂಪರಿಕ ವೈದ್ಯ ಪದ್ಧತಿ ಬಗ್ಗೆ ಅಂಥ ಗೌರವ ಇದೆ, ಮತ್ತು ಬಹುಶಃ ಈಗಿನ ತಲೆಗಳಿ ಈ ಗಾದೆಯನ್ನು ಕೇಳಿಲ್ಲ. ಅದರ ಅರ್ಥ ಏನು ಅಂದರೆ, ಹಿಂದೆ ಮಾನ್ಯತೆ ಹೋದಂತಹ ವೈದ್ಯ ಪದ್ಧತಿ ಮತ್ತು ಆಗ ಮುಖ್ಯ ಅಲ್ಲದೇ ಇದ್ದಂತಹ ಸಸ್ಯಗಳಿಗೆ ಈಗ ಮತ್ತೆ ಹೊಸ ಬೆಲೆ ಬಂದಿದೆ. ಮುಂದೆ ಯಾವ ಸಸ್ಯಕ್ಕೆ, ಯಾವ ಉತ್ಪನ್ನಕ್ಕೆ ಹೊಸ ಬೆಲೆ, ಅದು ಜೀವವನ್ನೇ ಉಳಿಸುವಂತಹ ಬೆಲೆ ಬರಬಹುದು ಗೊತ್ತಿಲ್ಲ. ಆದ್ರಿಂದ ಆ ಕಾರಣಕ್ಕೆ ಕೂಡ ಅವುಗಳನ್ನು ಉಳಿಸಿಕೊಳ್ಬೇಕು. ಇದೊಂದು ಜೈವಿಕ ಸರಪಳಿ, ಒಂದಕ್ಕೊಂದು ಸಂಬಂಧ ಇದೆ. ಹಂಗಾಗಿ ಮಾನವನ ಬದುಕು ಸುಕ್ಷೇಮವಾಗಿರಬೇಕು, ಚೆಂದಾಗಿರಬೇಕು ಅಂತೇಳಿದ್ರೆ ಎಲ್ಲ ಪ್ರಾಣಿಗಳು ಜೊತೆಗಿರಬೇಕು, ಅರಣ್ಯ ಪ್ರಾಣಿಗಳು, ವನ್ಯಜೀವಿಗಳು ಅಂತ ಹೇಳಿದ್ರಿ. ಹೇಗೆ ಅವು ಮನುಷ್ಯನಿಗೆ, ಅದಕ್ಕೆ ನಾವೆಲ್ಲ ಎಲ್ಲಿ ಅದ್ರ ಕೊಂಡಿಯೊಳಗಿದ್ದೀವಿ ಅಂತಾರೆ. ಈಗ ಒಂದು ಉದಾಹರಣೆಗೆ, ಹಾವಿಗೂ ನಮಗೇನ್ ಸಂಬಂಧ ಅನ್ಬಹುದು, ಹುಲಿಗೂ ನಮ್ಗೇನ್ ಸಂಬಂಧ ಅನ್ಬಹುದು, ಆನೆಗೂ ನಮ್ಗೇನ್ ಸಂಬಂಧ, ಅವು ಇಲ್ಲದೆ ನಾವು ಇರಬಲ್ವಿ, ಇಂಥ ಪ್ರಶ್ನೆಗಳು ಏನ್ ಹೇಳ್ತೀರಿ? ಹಾವಿಗೂ ನಮಗೂ ಇರೋ ಸಂಬಂಧವನ್ನೇ ತಗೊಳ್ಳೋಣ. ಮನುಷ್ಯ ಎಷ್ಟೇ ಪ್ರಯತ್ನ ಮಾಡಿದ್ರು ಇಲಿ ಹೆಗ್ಗಣಗಳ ನಿಯಂತ್ರಣ, ಸಂಪೂರ್ಣ ನಿಯಂತ್ರಣ ಮನುಷ್ಯನಿಂದ ಸಾಧ್ಯ ಇಲ್ಲ. ಆದರೆ ಅವುಗಳಿಗೆ ಪಾರಂಪರಿಕ ವೈರಿಗಳಾದಂತಹ ಕೆರೆಹಾವು, ಗೂಬೆ ಇತ್ಯಾದಿ ಸರೀಸೃಪ ಪಕ್ಷಿಗಳಿಂದ ಅವುಗಳ ನಿಯಂತ್ರಣ ಆಗುತ್ತೆ. ಗೂಬೆಗಳು ಮರಿ ಇಟ್ಟಾಗ ಪ್ರತಿ ರಾತ್ರಿ ಎಷ್ಟೋ ಇಂತಹ ಇಲಿ ಹೆಗ್ಗಣಗಳನ್ನ ಅಥವಾ ಅವುಗಳ ಮರಿಗಳನ್ನು ತಕೊಂಡು ಹೋಗಿ ತಮ್ಮ ಮರಿಗಳಿಗೆ ತಿನ್ನಿಸ್ತವೆ. ಕೆರೆ ಹಾವು ಕೂಡ ಅವೆಲ್ಲ ಇಲಿ ಹೆಗ್ಗಣಗಳ ನಿಯಂತ್ರಣದಲ್ಲಿ ಎಕ್ಸ್ಪರ್ಟ್ಗಳು. ಆ ನಿಯಂತ್ರಣವನ್ನ ಮಾಡಲಿಕ್ಕೆ ಮನುಷ್ಯನಿಂದ ಸಾಧ್ಯ ಇಲ್ಲ. ಮತ್ತು ಇಲಿ ಹೆಗ್ಗಣಗಳಿಂದಾಗಿ ಕೃಷಿ ಕ್ಷೇತ್ರದಲ್ಲಿ ಭಾರತದ ಆಹಾರ ದಾಸ್ತಾನಿಗೆ ಎಷ್ಟು ಸಮಸ್ಯೆ ಅನ್ನೋದು ಈಗಾಗಲೇ ಜನಜನಿತವಾಗಿದೆ. ಮತ್ತು ಅವುಗಳ ಜೈವಿಕ ನಿಯಂತ್ರಣಕ್ಕೆ ಇವು ಒಂದು ಉದಾಹರಣೆ. ಇದು ಅವುಗಳ ಒಂದು ಮಹತ್ವದ ಉಲ್ಲೇಖ. ಹುಲಿಯ ವಿಷಯಕ್ಕೆ ಬರೋದಾದ್ರೆ, ಹುಲಿ ಎಂಥ ಕಾಡಲ್ಲಿರುತ್ತೆ ಅಂದ್ರೆ ಒಂದು ಆರೋಗ್ಯವಂತ ಕಾಡಲ್ಲಿರುತ್ತೆ. ಆನೆ ಕೂಡ ಅದೇ ರೀತಿ. ಮತ್ತು ಅಂತ ಆರೋಗ್ಯವಂತ ಕಾಡು ಮನುಷ್ಯನಿಗೆ ಒಂದೇ ಒಂದು ಅವುಗಳ ಪ್ರಯೋಜನ ಹೇಳಿದ್ರೂ ಸಾಕಾಗುತ್ತೆ. ಅದೇನು ಅಂದರೆ ನಿರಂತರವಾದ ಬೇಸಿಗೆಯಲ್ಲೂ ಕೂಡ ಸಿಗುವಂತಹ ಸಹಜ ಶುದ್ಧ ನೀರು. ಆ ನೀರಿನಿಂದನೇ ನಮ್ಮ ಜೀವನ ಕೃಷಿ ಹಣ ಎಲ್ಲದೂ ಬರುವಂತಹದ್ದು. ಅವು ಅಂಥ ಕಾಡಿನಿಂದ ಬರ್ತವೆ ಅನ್ನೋದು ನಮ್ಮ ಬಹುತೇಕ ಜನರಿಗೆ ಅದು ಟೇಕನ್ ಫಾರ್ ಗ್ರಾಂಟೆಡ್ ಆಗಿರ್ಬೋದು, ಅಂದರೆ ಸಹಜವಾಗಿ ತಗೊಂಡಿರಬಹುದು. ಆದರೆ ಒಳಹೊಕ್ಕು ನೋಡಿದ್ರೆ ಇಂಥ ಪ್ರಾಣಿಗಳ ಹೆಸರಿನಲ್ಲಿ ಉಳಿಸಿಕೊಂಡಂತಹ ಆರೋಗ್ಯವಂತ ಕಾಡಿನಿಂದಲೇ ಈ ನೀರು, ಅದರಿಂದ ಮನುಷ್ಯನಿಗೆ ಪ್ರಯೋಜನ. ಇನ್ನೂ ಒಂದು ಬಯಲುಸೀಮೆ ಉದಾಹರಣೆ ತಗೊಳ್ಳೋಣ. 84ನೇ ಇಸ್ವಿಯಲ್ಲೇ ಒಬ್ಬ ವನ್ಯಜೀವಿ ತಜ್ಞರು ಒಂದು ಲೇಖನವನ್ನು ಬರೆದಿದ್ರು. ಬಯಲುಸೀಮೆಯ ಬೇಟೆ ಚಿರತೆಯು ಮತ್ತು ಹುಲ್ಲುಗಾವಲು ಮತ್ತು ನೀರು, ಈ ಸಂಬಂಧ ಅವ್ರು ಹೇಳೋದೇನಂದ್ರೆ, ಬಯಲುಸೀಮೆನಲ್ಲಿ ನೀರಿನ ಪಾತಳಿ ಕೆಳಗೆ ಯಾಕೆ ಹೋಗ್ತಾ ಇದೆ, ಅಲ್ಲಿ ಹುಲ್ಲುಗಾವಲಿಲ್ಲ ಅಂತ. ಆ ಹುಲ್ಲುಗಾವಲು ಇದ್ದಿದ್ರೆ ಏನಾಗಿತ್ತು, ಹಿಂದೆ ಬೇಟೆ ಚಿರತೆ ಅನ್ನೋದೊಂದು ಪ್ರಾಣಿ, ಅದು ಬೆಕ್ಕಿನ ಕುಟುಂಬದ ಪ್ರಾಣಿ, ಅದು ಕೃಷ್ಣ ಮೃಗಗಳನ್ನು ಹಿಡಿದು ತಿಂತಿತ್ತು. ಆ ಬೇಟೆ ಚಿರತೆ ಇದ್ರೆ ಅರ್ಥ ಸಾಕಷ್ಟು ಕೃಷ್ಣ ಮೃಗಗಳ ಸಂಖ್ಯೆ ಇದೆ ಅಂತ. ಕೃಷ್ಣ ಮೃಗಗಳ ಸಂಖ್ಯೆ ಸಾಕಷ್ಟು ಇದ್ರೆ ಅರ್ಥ ಮೇವು ಹುಲ್ಲು ಇದೆ ಅಂತ. ಮೇವು ಹುಲ್ಲು ಇದ್ದಾಗ ನೀರು ಇಂಗಿ ನೀರಿನ ಪಾತಳಿ ಮೇಲಿರ್ತಿತ್ತು. ಈಗ ಬೇಟೆ ಚಿರತೆಯೂ ಇಲ್ಲ, ಕೃಷ್ಣ ಮೃಗಗಳನ್ನು ಬಹಳಷ್ಟು ಸಂಖ್ಯೆಯಲ್ಲಿ ಕಳ್ಕೊಂಡಿದ್ದೇವೆ, ಹುಲ್ಲುಗಾವಲು ಇಲ್ಲ. ಈಗ ನೀವು ಇಡೀ ಜನತೆ ನೀರಿಗಾಗಿ ಹೇಗೆ ಹಾಹಾಕಾರ ಮಾಡ್ತಾ ಇದೆ ಅನ್ನೋದು ನಮ್ಮೆಲ್ಲರ ಅರಿವಿಗೆ ಬಂದಿದೆ. ನೀರಿಗಾಗಿ ಸಾವಿರಾರು ಅಡಿ ಆಳ ತೋಡೋದು, ಅದರಲ್ಲಿ ಮಕ್ಕಳೋ ಇನ್ಯಾರೋ ಬಿದ್ದು ಅವಾಂತರ ಆಗೋದು, ಇವಕ್ಕೆಲ್ಲ ನಮ್ಮಲ್ಲಿ ನೀರನ್ನು ಸಾಕಷ್ಟು ಇಟ್ಕೊಳ್ಳದೆ ಇರೋದು, ಅದರ ಹಿನ್ನೆಲೆಯಾಗಿ ಆ ಹುಲ್ಲುಗಾವಲು ಕೃಷ್ಣ ಮೃಗ ಬೇಟೆ ಚಿರತೆ ಇವೆಲ್ಲ ಇಲ್ಲದೆ ಇರೋದು ಮನುಷ್ಯನಿಗೆ ಒಂದು ಪಾಠ. ಇದರಿಂದ ನಾವು ಎಚ್ಚೆತ್ತುಕೊಳ್ಬೇಕು. ಹಾಗಾದ್ರೆ ಈ ವನ್ಯಜೀವಿಗಳು ಎಂಡೇಂಜರ್ಡ್ ಅಂತೀವಲ್ಲ, ಅಪಾಯದ ಹಂತದಲ್ಲಿದ್ದವು ಅನ್ನುವಂಥದ್ದು, ಮತ್ತೆ ಅಳಿವಿನ ಅಂಚಿನಲ್ಲಿದ್ದವು ಅನ್ನುವಂಥದ್ದು, ಯಾಕೆ ಹಿಂಗಾಯ್ತು? ಮೊತ್ತ ಮೊದಲಿನಿಂದಾಗಿ ಅವುಗಳ ವಾಸಸ್ಥಾನವನ್ನು ನಾವು ಭದ್ರವಾಗಿಡಲಿಲ್ಲ. ವಾಸಸ್ಥಾನ ಬಹಳಷ್ಟು ಮಟ್ಟಿಗೆ ತೆಗೆದುಬಿಟ್ಟಿದ್ದೇವೆ, ನಮ್ಮ ಕೃಷಿಗೆ ಬಳಸಿಕೊಂಡಿದ್ದೇವೆ. ಅಥವಾ ಕೆಲವೊಂದು ಆರೋಗ್ಯವಂತ ಕಾಡು ಅನ್ನಲ್ಲ, ಅಂತ ಆರೋಗ್ಯವಂತ ಕಾಡು ಅಂದರೆ ಅದು ಛಿದ್ರ ಆಗಿರಬಾರದು. ಉದಾಹರಣೆಗೆ 1,000 ಚದರ ಕಿಲೋಮೀಟರ್ ಅಂತ ಪ್ರದೇಶದಲ್ಲಿ ನಡುವೆ ಎಲ್ಲೂ ಜನವಸತಿ ಇಲ್ಲದೆ ಇದ್ರೆ ಭಾರತದ ಮಟ್ಟಿಗೆ ನಾವು ಅದನ್ನು ಒಂದು ಆರೋಗ್ಯವಂತ ಕಾಡು ಅಂತ ಹೇಳಬಹುದು. ಹಾಗಿಲ್ಲದೇನೆ ನಡುವೆ ಜನವಸತಿ ಇದ್ದಾಗ, ಛಿದ್ರ ಆದಾಗ ಆ ಕಾಡಿಗೆ ಆ ಪ್ರಾಣಿಗಳನ್ನ ಬೆಂಬಲಿಸುವಂತ ಸಾಮರ್ಥ್ಯ ಬಹಳ ಕಡಿಮೆ ಆಗುತ್ತೆ. ಉದಾಹರಣೆಗೆ 100 ಹುಲಿ ಇರಬಹುದಾದಂತಹ ಒಂದು ಪ್ರದೇಶದಲ್ಲಿ ನಡುವೆ ಹಳ್ಳಿಗಳಿದ್ರೆ ಆವಾಗ ಆ 100ರ ಬದಲಿಗೆ ಕೇವಲ 10 ಹುಲಿಗಳು ಅಲ್ಲಿ ಇರಲಿಕ್ಕೆ ಸಾಧ್ಯ. 30,000 ಜಿಂಕೆಗಳ ಬದಲಿಗೆ ಕೇವಲ 3,000 ಜಿಂಕೆಗಳಿಗೆ ಇಳಿಬಹುದು. ಇಂಥದ್ದನ್ನ ನಾವು ಹಲವಾರು ಕಾಡು ಪ್ರದೇಶಗಳ ಹಿಂದಿನ ಇತಿಹಾಸ ಈಗಿನ ಪರಿಸ್ಥಿತಿ ನೋಡಿಕೊಂಡು ತಿಳ್ಕೋಬಹುದು. ಉದಾಹರಣೆಗೆ ಉತ್ತರ ಕನ್ನಡದ ಕೆಲವೊಂದು ಭಾಗದಲ್ಲಿ 1860-70ನೇ ಇಸ್ವಿ, ಅಂದ್ರೆ ಸಾಧಾರಣ ಈಗ 150 ವರ್ಷದ ಹಿಂದೆ, ಹುಲಿಗಳ ಸಮೃದ್ಧಿ ಹೇಗಿತ್ತು, ಜಿಂಕೆ ಸಮೃದ್ಧಿ ಹೇಗಿತ್ತು ಅನ್ನೋ ಬಗ್ಗೆ ಉಲ್ಲೇಖ ಇದೆ. ಈಗ ಅದೇ ಪ್ರದೇಶದಲ್ಲಿ, ಅವ್ರು ಹೇಳೋ ಪ್ರದೇಶದಲ್ಲೇನೆ ಈ ಹುಲಿ ಜಿಂಕೆ ಇತ್ಯಾದಿ ಪ್ರಾಣಿಗಳ ಸಂಖ್ಯೆ ಆಗಿನ 10% ಕೂಡ ಉಳ್ಕೊಂಡಿದೆಯೋ ಇಲ್ಲೋ ಅನುಮಾನ. ಕಾರಣ ಏನು ಅಂದ್ರೆ ಕಾಡು ಛಿದ್ರ ಆಗಿದೆ. ಜೊತೆಗೆ ಹಿಂದೆ ನಡೆದಂತ ಬೇಟೆ ಮತ್ತು ವಾಸಸ್ಥಾನ. ಉದಾಹರಣೆಗೆ ಬಯಲುಸೀಮೆನಲ್ಲೇ ತಗೊಳ್ಳೋಣ. ಹುಲಿ ಎಲ್ಲರೂ ಹೆಚ್ಚಿನ ಮಾತಿಗೆ ಹುಲಿಯನ್ನೇ ಹೇಳ್ತಾರೆ. ಬಯಲುಸೀಮೆನಲ್ಲಿ ಒಂದು ಎರಿಲದ್ದು ಅಂತ ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್ ಅನ್ನೋ ಒಂದು ಹಕ್ಕಿ ಇತ್ತು. ದೊಡ್ಡ ಹಕ್ಕಿ ಅದು, ಅದರ ಗಂಡು ಹಕ್ಕಿ ಬಹಳ ದೊಡ್ಡ ಇದ್ರೆ 18 ಕಿಲೋವರೆಗೆ ತೂಗಬಹುದು ಅಂತ ಓದಿದ್ದೀನಿ. ಅಂತ ಹಕ್ಕಿ ಮನುಷ್ಯನ ಜೊತೆ ಯಾವುದೂ ಸಂಘರ್ಷ ಇರಲಿಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಸಾಧಾರಣ 50-60 ವರ್ಷದ ಹಿಂದೆ ಕೃಷ್ಣ ಮೃಗ, ಎರಿಲದ್ದು ಇವೆಲ್ಲ ಅಲ್ಲಿನ ಹುಲ್ಲುಗಾವಲಲ್ಲಿ ಮೆಂದ್ಕೊಂಡು ಇರ್ತಿದ್ವು ಅಂತ ಹೇಳಿ M.Y. ಘೋರ್ಪಡೆ ಅವರು ತಮ್ಮದೊಂದು ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ವನ್ಯಜೀವಿ ಸಂರಕ್ಷಣೆ ಕುರಿತು ಶಿರಸಿ ಅರಣ್ಯ ಮಹಾವಿದ್ಯಾಲಯದ ಶ್ರೀಧರ್ ಡಿ ಭಟ್ ಅವರು, ಸಹ ಪ್ರಾಧ್ಯಾಪಕರಾದ ಅವರೊಡನೆ ಸಂದರ್ಶನ ಕೇಳಿದಿರಿ. ಈ ಎರಡೂ ಕಾರ್ಯಕ್ರಮಗಳ ಸಂದರ್ಶಕರು HB ರಾಮಡಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಆಶಾ ಕಿರಣ ಜನೌಷಧಿ ಕೇಂದ್ರಗಳು 1400 ಹೆಚ್ಚು ಬಗೆಯ ಔಷಧಗಳು, 220 ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ 1000 ಹೆಚ್ಚು ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮಾರ್ಗಶಿರ ಪುಷ್ಯ ಮಾಸ, ಹೇಮಂತ ಋತು, ನವೆಂಬರ್ ಜನವರಿಯ ಮಧ್ಯೆ. ಹಾಲು, ಕಬ್ಬಿನ ರಸ, ತುಪ್ಪ, ಎಣ್ಣೆ, ಉದ್ದು, ಗೋಧಿ, ಮಾಂಸಾಹಾರ, ಅಕ್ಕಿಯಿಂದ ತಯಾರಿಸಿದ ಆಹಾರ ಉತ್ತಮ. ಶೀತಕಾಲ, ಆಹಾರವು ಚೆನ್ನಾಗಿ ಜೀರ್ಣವಾಗುತ್ತದೆ. ಬಿಸಿ ನೀರನ್ನೇ ಕುಡಿಯಿರಿ. ದೇಹಕ್ಕೆ ಎಣ್ಣೆ ತಿಕ್ಕಿ ಸ್ನಾನ ವ್ಯಾಯಾಮ ಅಗತ್ಯ. ಸರಿಯಾದ ಆಹಾರ ಪದ್ಧತಿ ಹೇಮಂತ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಗಣಪಿ ನುನ್ನುಗೌಡ ಹಾಗೂ ಬಳಗದವರಿಂದ ಹಾಲಕ್ಕಿ ಹಾಡುಗಳು. ಮೊಳಗಾಲದ ಮೊಳೆ ಒಯ್ದೆ ಬೆಟ್ಟಕ್ಕೆ ಬೇರೊಡ್ದಾವೋ, ಕೊಳ್ಳೆಲೆ ಜೋತುರುವೇ ನರಿದಾವೋ. ಮೊಳಗಾಲ ಮೊಳೆ ಒಯ್ದೆ ಬೆಟ್ಟಕ್ಕೆ ಬೇರೊಡ್ದಾವೋ, ಕೊಳ್ಳೆಲೆ ಜೋತುರುವೇ ನರಿದಾವೋ. ಕೊಳ್ಳೆ ಜೋತುರುವೇ ನರದಾವೋ, ಲಪ್ಪಲೆ ಕೇಳೋ ಮಗ ಒಬ್ಬೆ ಮದೋವಿಗೆ ನರಿದ. ತುರುವೆ ನರಿದಾರೆ ಲಪ್ಪಲೆ ಕೇಳೋ ಮಗುವೊಟ್ಟೆ ಮದುವಿಗೆ ನರಿದಾನೋ. ಮಗುವೊಟ್ಟ ಮದುವಿಗೆ ನರದಾನೋ, ಲಪ್ಪಲೆ ಕೇಳೋ ಮಾಡೋಬೇಕೋ ಮಗನ ಮದುವಿಯೋ. ಮಗುವೊಟ್ಟ ಮದುವಿಗೆ ನರದಾನೋ, ಲಪ್ಪಲೆ ಕೇಳೋ ಮಾಡೋಬೇಕೋ ಮಗನ ಮದುವಿ. ಮದುವೆ ಮಾಡೋಕೆ ಅಂಗೆಲೆ ಮಾಡಲು ಲಪ್ಪ ಗುಡಿಯಲೆ ಚೋತಲ ಬಳಗ. ಅಂಗೆಲೆ ಮಾಡಲು ಲಪ್ಪ ಗುಡಿಯಲು ಚೋತಲ ಬಳಗಾವೋ. ಗುಡಿಯ ಚುತ್ತಲ ಬಳಗಾವೋ, ಲಪ್ಪಲೆ ಕೇಳೋ ಹಂಗೆ ಮಾಡೆ ಮದುವೆ ಮಾಡಬೇಕೋ. ಲಪ್ಪಲೆ ಕೇಳೋ ಮಾಡೆ ಮಾಡೆ ಮಗನ ಮದುವಿಯೋ. ಗುಡೆ ಚುತೆ ಬಳಗಾದ ಕೋಟಾಡಕ್ಕೆ ತಂದೆ ಎಲ್ಲರಿಗೋ ಮಾಡೋಬೇಕೋ ಮಗನ ಮದುವಿಯೋ. ಗುಡೆ ಚುತೆ ಬಳಗಾದ ಕೋಟಾಡಕ್ಕೆ ತಂದೆ ಎಲ್ಲರಿಗೋ ಮಾಡೋಬೇಕೋ ಮಗನ ಮದುವಿಯೋಟಾಡ್ಕೆ ತಂದರ್ಗೋ ಮಾಡೋಬೇಕೋ ಮಗನ ಮದುವಿಯೋ. ಮಾಡೋಬೇಕೋ ಮಗನ ಮದುವೆಲೆ ಲಪ್ಪಲೆ ಕೇಳೋ ನೋಡೋಬೇಕೋ ಮಗನ ಲರೋತಿಯೋ. ಮಾಡೋಬೇಕೋ ಮಗನ ಮದುವೆಲೆ ಲಪ್ಪಲೆ ಕೇಳೋ ನೋಡೋಬೇಕೋ ಮಗನ ಲರೋತಿಯೋ. ಒಂದೇ ಮಾನಡಕೆ ತಡದಾನೋ ನಿನ್ನಲೆ ಲಪ್ಪ, ಒಂದೆಲೆ ಕಟ್ಟೆಲೆ ತಡಿದಾನೋ. ಒಂದೇ ಮಾನಡಕೆ ತಡ್ದಾನು ನಿನ್ನಲೆಲಪ್ಪ, ಒಂದೆಲೆ ಕಟ್ಟೆಲೆ ತಡಿದಾನೋ. ಒಂದೇ ಕಟ್ಟೆಲೆ ತಡದಾನು ನಿನ್ನಲೆಲಪ್ಪ, ಗುಡಿಯಲೆ ಚೋತೆಲ್ಲ ನಡೆದಾನೋ. ಒಂದೇ ಕಟ್ಟೆಲೆ ತಡ್ದಾನು ನಿನ್ನಲೆಲಪ್ಪ, ಗುಡಿಯಲೆ ಚೋತೆಲ್ಲ ನಡೆದಾನೋ. ಗುಡಿಯ ಚುತ್ತೆಲ್ಲ ನಡೆದಾನು ನಿನ್ನಲೆಲಪ್ಪ, ಬಂದು ಬಳಗ ಕೇಳೆ ಕೊಡೋವಾನೋ. ಗುಡಿಯ ಚುತ್ತೆಲ್ಲ ನಡೆದಾನು ನಿನ್ನಲೆಲಪ್ಪ, ಬಂದು ಬಳಗ ಕೇಳೆ ಕೊಡೋವಾನೋ. ಬಂದು ಬಳಗ ಕೇಳೆ ಕೊಡವ ಕೊಡುವನು ನಿನ್ನಲೇಲಪ್ಪ ಕೊಡು ಕುಟ್ಟಮ್ಮ ಕಿಳೆ ಕೊಡೋವಾನೋ ಕೊಡುವನು ನಿನ್ನಲೇಲಪ್ಪ ಬಂದು ಬಳಗಕ್ಕೆ ಇಳೇ ಕೊಡೋವಾನೋ ಕೊಡು ಕುಟ್ಟಮ್ಮ ಕಿಳೆ ಕೊಡುವನು ನಿನ್ನಲೇಲಪ್ಪ ನಾಳೆಗೆ ನಮ್ಮ ಮನೆಯ ಮದೋವೇ ಕೊಡುವನು ನಿನ್ನಲೇಲಪ್ಪ ನಾಳೆಕ್ಕೆ ನಮ್ಮ ಮನೆಯ ಮದೋವಿಯೋ ಒತ್ತಾರರೆ ಮೊನ್ನೆ ಎದ್ದಾನು ನಮ್ಮಲೇ ತಮ್ಮ ಲಣ್ಣಾಡೋಕೆ ಕೊನೆಯ ತಡೆದಾನೋ ಒತ್ತಾರರೆ ಮೊನ್ನೆ ಎದ್ದಾನು ನಮ್ಮಲೇ ತಮ್ಮ ಲಣ್ಣಾಡೋಕೆ ಕೊನೆಯ ತಡೆದಾನೋ ಲಣ್ಣಾಡೋಕೆ ಕೊನೆಯ ತಡೆದಾನು ನಮ್ಮಲೇ ತಮ್ಮ ಒಂದೆಲೆ ಕಟ್ಟೆಲೆಯ ತಡೆದಾನೋ ಕೊನೆಯ ತಡೆದಾನು ನಮ್ಮಲೇ ತಮ್ಮ ಒಂದೆಲೆ ಕಟ್ಟೆಲೆಯ ತಡೆದಾನೋ ಒಂದೇ ಕಟ್ಟೆಲೆಯ ತಡೆದಾನು ನಮ್ಮಲೇ ತಮ್ಮ ಲಕ್ಕನೂರ ಮನೆಗೆ ನಡೆದಾನೋ ಒಂದೇ ಕಟ್ಟೆಲೆಯ ತಡೆದಾನು ನಮ್ಮಲೇ ತಮ್ಮ ಲಕ್ಕನೂರು ಮನೆಗೆ ನಡೆದಾನು ನಮ್ಮಲೇ ತಮ್ಮ ಲಕ್ಕನೂರ ಮನೆಯ ಲಕ್ಕುಳೋತಾನೋ ಲಕ್ಕನೂರು ಮನೆಗೆ ನಡೆದಾನು ನಮ್ಮಲೇ ತಮ್ಮ ಲಕ್ಕನ ಮನೆಯಲೇ ಕುಳೋವಾನೋ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಮ್ಮಲೆ ಬಾವಾಯಲ್ಲಿ ಗೋಗಿನೇಲೆ ಲಕ್ಕಲೆ ನೀನೆಲೆ ಕೇಳೆ ನಮ್ಮ ಬಾವಾಯಲ್ಲಿ ಗೋಗಿನೇಲೆ ನಿಮ್ಮಲೆ ಬಾವಾ ಇಲ್ಲೇ ಎಲ್ಲೋ ಇಲ್ಲವೋ ಗದ್ದೆಲೆ ಹೊಲ ಕಾಗೆ ಹೋಗಿರೇಲೋ ಲಟ್ಟಂಬು ಮಾತ ಹೇಳವಾಳೋ ನಿನ್ನಲೇ ಲಕ್ಕ ಕೊಣ್ಣಾಡೋಕೆ ಕೊನೆಯ ಕೊಡೋವಾನೋ ಅಟ್ಟೊಂದು ಮಾತ ಹೇಳನು ನಿನ್ನಲೇ ಬಾಮಾಡೋಕೆ ಕೊನೆಯ ಕೊಡೋವಾನೋ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಾಳೆಕ್ಕೆ ನಮ್ಮ ಮನೆಯ ಮದೋವೇಯೋ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಾಳೆಕ್ಕೆ ನಮ್ಮ ಮನೆಯ ಮದೋವೇಯೋ ನಾಳೆಕ್ಕೆ ನಮ್ಮ ಮನೆಯ ಮದುವೆಲೆ ಲಕ್ಕಲೆ ಕೇಳೆ ನೀನಾರು ಕಳಚಕ್ಕೆ ಬರಬೇಕು ನಾಳೆಕ್ಕೆ ನಮ್ಮ ಮನೆಯ ಮದುವೆ ಕೇಳೆ ನೀನಾದ್ರೆ ಕಳಚಕ್ಕೆ ಬರಬೇಕು ಮದುವೆಗೆ ಬರವಾಕೆ ಯಾಂಗೆಲೆ ಮಾಡಲು ತಮ್ಮ ಕರವಾಲೆ ಬಿಡೋರೆ ಮದಾಲೇಲೋ ಮದುವೆಗೆ ಬರವಾಕೆ ಯಾಂಗೆಲೆ ಮಾಡಲು ತಮ್ಮ ಕರವಾಲೆ ಬಿಡೋರೆ ಮದಾಲೀಲೋ ಕರವಾ ಬಿಡವಾಕೆ ನಾನಾಳ ಕಳಗೋವೆ ಅಕ್ಕ ನೀ ಬರಬೇಕೆ ಅಕ್ಕ ಮದೋವೇಗೋ ಕರುವಾ ಬಿಡುವಾಕೆ ನಾನಾರು ಲಾಡಾರೆ ಕೊಡುವೆ ನೀ ಬರಬೇಕೆ ಲಕ್ಕ ಕಳ ಚಾಕೋ ಮದುವೆಗೆ ಬರುವಾಕೆ ಯಾಗೆಲೆ ಮಾಡಲು ತಮ್ಮ ಮನೆಯಲ್ಲೇ ಇರೋವರೆ ಮದಾಲೇಲೋ ಕಳ ಚಾಕೋ ಬರುವಾಕೆ ಯಾಗೆಲೆ ಮಾಡಲು ತಮ್ಮ ಮನೆಯಲ್ಲೇ ಇರೋರೇ ಮದಾಲೀಲೋ ಮನೆಯಲ್ಲಿರುವಾಕೆ ನಾನಾಳ ಕಳಗೋವೆ ಅಕ್ಕ ನೀ ಬರ್ಬೇಕೆ ಅಕ್ಕ ಮದೋವೇಗೋ ಮನೆಯಲ್ಲಿರುವಾಕೆ ನಾನಾರಿ ಆಳಾರಿ ಕೊಡುವೆ ಬರ್ಬೇಕಾರೆ ಅಕ್ಕ ಮದೋವೀಗೋ ಅತ್ತೆ ಕೈ ನಂಗೆ ಲತ್ತೆಂಟೆ ಮಕ್ಕಳು ತಮ್ಮ ಯಾಂಗೆ ಮಾಡಲೆ ಮದುವೆಗೆ ಬರಬೇಕೋ ಅತ್ತೆ ಕೈ ನಂಗೆ ಲತ್ತೆಂಟೆ ಗಿಳಾದೋ ಯಾಂಗೆ ಬರ್ಬೇಕು ತಮ್ಮ ಮದೋವಿಗೋ ಒಬ್ಬನ ಚೆಚ್ಚಕ್ಕ ಒಬ್ಬನ ಜುಲಗಲೆ ಅಕ್ಕ ಗೆಜ್ಜೆ ಕಾಲೇನ ಕೊಮರ ನಡ ಚಾಂದೋ ಒಬ್ಬ ಚೆಚ್ಚಕ್ಕ ಒಬ್ಬಳ ಲತ್ತ ಗೆಜ್ಜೆ ಕಾಲಿನ ಮಗಳ ಗಜ್ಜೆ ಕಲನ್ ಕೊಮರ ನಡಚೇಲೇ ಲಕ್ಕಲೆ ಕೇಳೆ ನೀ ಬರ್ಬೇಕೆ ಅಕ್ಕ ಮದೋ.